ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕರಾದಂತಹ ಸಣ್ಣ ತಿಮ್ಮಪ್ಪರನ್ನ ಮಾತಾಡಿಸ್ತಾ ಇದೀವಿ. ಅವರು ಲಾಭದಾಯಕವಾಗಿ ಈ ಒಂದು ಟೊಮೆಟೊ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಣ್ಣ ತಿಮ್ಮಪ್ಪ ಅವರೇ. ನಮಸ್ಕಾರ ಸರ್. ಹೇಳಿ ಸಣ್ಣ ತಿಮ್ಮಪ್ಪ ಅವರೇ, ಈ ಟೊಮೆಟೊ ಕೃಷಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಇಲ್ಲಿ ಮಾಡ್ತಾ ಇದ್ದೀರಾ? ಸರ್, ನಾವೀಗ 5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಈಗ 5 ವರ್ಷದಕ್ಕಿಂತ ಮುಂಚೆ ಯಾವ ಬೆಳೆಯನ್ನ ಹೆಚ್ಚಾಗಿ ಬೆಳೀತಾ ಇದ್ರ? ಹೂ ಬೆಳೀತಿದ್ವಿ ಸರ್, ಕನಕಾಂಬ್ರ, ಸುಗಂಧರಾಜ, ಚೆಂಡು, ಈ ಬೆಳೆ ಬೆಳೀತಿದ್ವಿ ಮೊದ್ಲೆಲ್ಲ. ಈಗ ಹೂವಿನ ಬೆಳೆಯನ್ನ ಬೆಳೆಯೋದು ಯಾಕೆ ನಿಲ್ಸಿದ್ರ ನೀವು? ಸರ್, ಅದು ಏನಾಯ್ತಂದ್ರೆ ನಾವು ದಾಳಿಂಬೆ ಕೃಷಿ ಅತ್ತ ಮುಖ ಮಾಡಿಬಿಟ್ವಿ. ದಾಳಿಂಬೆ ಬೆಳಿಬೇಕು ಚೆನ್ನಾಗಿ, ನಮ್ಮೂರಲ್ಲೆಲ್ಲ ದಾಳಿಂಬೆ ಬೆಳಿತಾರ ಅಂತಂದೇಳಿ ದಾಳಿಂಬೆ ಕೃಷಿ ಅತ್ತ ಮುಖ ಮಾಡಿಬಿಟ್ಟು ನಾವು ಈ ಹೂವು ಎಲ್ಲ ತೆಗೆದ್ಬಿಟ್ಟಿವಿ. ಆಗ ದಾಳಿಂಬೆ ಅಂತಂದ್ರೆ ಎಷ್ಟು ವರ್ಷ ಬೆಳೆದ್ರ ನೀವು? ಸರ್, ನಾವು 2 ವರ್ಷವರೆಗೂ ಅದನ್ನ ಇದು ಮಾಡಿದ್ವಿ ಸರ್. ಎಲ್ಲ ಬ್ಲೈಟ್ಸ್ ಬಂದ್ಬಿಟ್ಟು ದಾಳಿಂಬೆ ಎಲ್ಲ ತೆಗೆದಾಕಿಬಿಟ್ಟಿವಿ ಸರ್. ತೆಗೆದಾಕಿ ಮತ್ತೆ ಟೊಮಾಟೋ, ಕಲ್ಲಂಗಡಿ ಈ ತರ ಬೆಳೆ ಮಾಡ್ತಾ ಇದ್ವಿ ಸರ್. ಈಗ ದಾಳಿಂಬೆ ಬೆಳೆ ನಿಮಗೆ ಲಾಭದಾಯಕ ಬೆಳೆ ಆಗ್ಲಿಲ್ಲ? ಇಲ್ಲ ಸರ್, ನಮ್ಗೆ ಲಾಸ್ ಆಯ್ತು ಸರ್. ಅದು ಎಷ್ಟು ಎಕರೆ ಒಳಗಡೆ ಹಾಕಿದ್ರಿ? ಸರ್, ನಾವು 2 ಎಕರೆಗೆ ಹಾಕಿದ್ವಿ. ಈಗ 2 ಎಕರೆಗೆ ಸುಮಾರು ಅಂತಂದ್ರೆ ಎಷ್ಟು ಖರ್ಚು ಮಾಡಿದ್ರಿ? ಈಗ ದಾಳಿಂಬೆ ಬೆಳೆಯಕಂದ್ರೆ ಸಾಕಷ್ಟು ಖರ್ಚು ಬರುತ್ತೆ. ಖರ್ಚು ಬಂದಿತ್ತು ಸರ್, ಸುಮಾರು ಖರ್ಚು ಬಂದಿತ್ತು. ಈಗ ಲಾಭ ಆಗ್ಲಿಲ್ಲ ನಿಮಗೆ? ಇಲ್ಲ ಸರ್, ಅದರಿಂದ ಲಾಸ್ ಆಯ್ತು ನಮಗೆ. ಒಟ್ಟಾರೆ ಸಣ್ಣ ತಿಮ್ಮಪ್ಪ ಅವರೇ, ನಿಮ್ಗೆ 2 ಎಕರೆ ಕೃಷಿ ಭೂಮಿ ಇದೆ? ಸರ್, ನಮ್ದು 3 ಎಕರೆ ಇದೆ ಸರ್. ಈಗ ನೀರಾವರಿ ಅಂತಂದ್ರೆ ಎಷ್ಟು ವರ್ಷ ಆಯ್ತು ಮಾಡಿ ನೀವು? ಸರ್, ನಾವು 16 ಮಾಡಿದ್ದು 2016. ಈಗ ನೀರಾವರಿ ಮಾಡಿದ್ಮೇಲೆ ನೀವು ದಾಳಿಂಬೆ ಬೆಳೆದ್ರೆ? ದಾಳಿಂಬೆ ಹಾಕಿದ್ದು ಅಂದ್ರೆ ನಾವು 2019 ದಾಳಿಂಬೆ ಬೆಳೆ ಇಟ್ಟಿದ್ದು. ಸಸಿ ಗೂಟಿ ಒಳ್ಳೆ ಸಿಗ್ಲಿಲ್ಲ ಅಂತಂದ ಹೇಳ್ಬಿಟ್ಟು ನಾವು 2 ವರ್ಷ ಸಾಕಿದ್ಮೇಲೆ ಡಾಕ್ಟರ್ ಬಂದು ಇದು ಸರಿ ಇಲ್ಲ, ತೆಗೆದ್ಬಿಡ್ರಿ ಅಂತಂದೇಳಿ ತೆಗ್ಸಿದ್ರು. ಈಗ ಪ್ರಾರಂಭದಲ್ಲೇ ಗುಣಮಟ್ಟದ ಸಸಿಗಳನ್ನ ನೀವು ಆಯ್ಕೆ ಮಾಡ್ಕೊಂಡಿಲ್ಲ ಸರ್, ನಮಗೆ ಗೊತ್ತಿಲ್ಲ ಅದು. ನಾವು ಒಳ್ಳೆ ಸಸಿ ತರಕ್ ಆಗ್ಲಿಲ್ಲ ನಮ್ ಕೈಲಿ, ಆದ್ರಿಂದ ನಮ್ಗೆ ಲಾಸ್ ಆಯ್ತು. ಸ್ವಲ್ಪ ಮಳೆಗಾಲ ಬೇರೆ ಜಾಸ್ತಿ ಆಯ್ತಲ್ವಾ, ಈ ಆನೆ ಕಲ್ಲು ಬಿದ್ರೆ ಅದು ಬರೋದಿಲ್ಲ. ಈಗ ಟೊಮೆಟೊ ಅಂತಂದ್ರೆ ಎಷ್ಟು ವರ್ಷಕ್ಕೆ ಇಲ್ಲಿ ಬೆಳೀತಾ ಇದ್ರ? ಸರ್, ನಾವೀಗ 4-5 ವರ್ಷದಿಂದ ಬೆಳೀತಿದ್ದೀವಿ. ಈಗ ಟೊಮೆಟೊ ಅಂತಂದ್ರೆ ಈಗ ವರ್ಷದ ಯಾವ ಕಾಲದಲ್ಲಿ ಹೆಚ್ಚಾಗಿ ಬೆಳೀತೀರ ನೀವು? ಸರ್, ನಾವು ಮಳೆಗಾಲದಲ್ಲೇ ಜಾಸ್ತಿ ಬೆಳೀತಿದ್ವಿ ಸರ್ ಟೊಮೆಟೊನ. ಈಗ ಮಳೆಗಾಲದಲ್ಲಿ ಅಷ್ಟೊಂದು ರೇಟ್ ಇರಲ್ಲ ಅಂತಾರೆ, ಯಾಕೆ ಮಳೆಗಾಲನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ನೀವು? ಇಳುವರಿ ಚೆನ್ನಾಗಿ ಬರುತ್ತೆ, ಹೊರಗಡೆ ಎಲ್ಲ ಮಳೆ ಆದ್ರೆ ಬೇರೆ ಸ್ಟೇಟ್ ಅಲ್ಲಿ ಮಳೆ ಆದ್ರೆ ನಮ್ಗೆ ಸ್ವಲ್ಪ ಲಾಭದಾಯಕವಾಗಿ ರೇಟ್ ಚೆನ್ನಾಗಿ ಬರುತ್ತೆ ದೊರಕುತ್ತೆ ಅಂತಂದ ಹೇಳ್ಬಿಟ್ಟು ಸ್ವಲ್ಪ ಮಳೆಗಾಲನೇ ಜಾಸ್ತಿ ಆಶ್ರಯ ಮಾಡ್ಕೊಂತೀವಿ ಸರ್ ನಾವು. ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬಂದ್ರೆ ಅಲ್ಲಿ ಬೆಳೆ ಇರಲ್ಲ, ಬೆಳೆ ನಷ್ಟ ಆಗುತ್ತೆ. ನಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ರೇಟ್ ಬರುತ್ತೆ ಅಂತ ಹೇಳ್ತೀರ? ಈಗ ಟೊಮೆಟೊ ಅಂತಂದ್ರೆ ಸಾಮಾನ್ಯವಾಗಿ ಉತ್ತಮವಾಗಿ ಒಳ್ಳೆಯ ಒಂದು ಇಳುವರಿ ಬರಬೇಕು, ಗುಣಮಟ್ಟದ ಹಣ್ಣನ್ನು ಬೆಳಿಬೇಕು ಅಂತಂದ್ರೆ ಪ್ರಾರಂಭದಲ್ಲಿ ಭೂಮಿಯನ್ನ ಯಾವ ರೀತಿ ನೀವು ಸಿದ್ಧತೆ ಮಾಡ್ಕೊಳ್ತೀರಾ? ಸರ್, ನಾವೀಗ ಕೊಟ್ಟಿಗೆ ಗೊಬ್ಬರ ಫಸ್ಟ್ ಗೆ ಬಳಸಿದ್ರೆ ಉತ್ತಮ ಸರ್, ಯಾಕಂದ್ರೆ ಈ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಭೂಮಿ ಎಲ್ಲ ಹದಗೆಡ್ತಾ ಇದೆ. ಇವತ್ತು ಕೊಟ್ಟಿಗೆ ಗೊಬ್ಬರ ಹಾಕಿಬಿಟ್ಟು ಅದಕ್ಕೆ ಕಲ್ಟಿವೇಟರ್ ಇದು ಬಾಳಿಂದು ಮಡಿಕೆ ಹೊಡೆದು ಆಮೇಲೆ ಕುಂಟೆ ಹೊಡೆದು ಆಮೇಲೆ ರೋಟ್ ಓಡಿಸಿಬಿಟ್ಟು ಭೂಮಿನ ಅದ ಮಾಡ್ಕೊಂಡು ಬೆಡ್ ಟೈಪ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಸಸಿ ನಾಟಿ ಮಾಡ್ತೀವಿ ಸರ್. ಈಗ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಕೊಡ್ತೀರಾ, 1 ಎಕರೆಗೆ ಎಷ್ಟು ಅಂತ ಕೊಡ್ತೀರಾ ನೀವು? ಸರ್, ಈಗ ನಾವೊಂದು 1 ಎಕರೆಗೆ 5-6 ಲೋಡ್ ಹಾಕ್ತೀವಿ ನಾವೀಗ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಟ್ರ್ಯಾಕ್ಟರ್ ಲೋಡ್. ಬಿತ್ತನೆಗೆ ಮುಂಚೆ ಅಂದ್ರೆ ಟೊಮೆಟೊ ನಾಟಿಗಿನ ಮುಂಚಿತವಾಗಿ ಅಂದ್ರೆ ನಿಮ್ಮ ಭೂಮಿಯಲ್ಲಿ ಯಾವ್ಯಾವ ಪೋಷಕಾಂಶ ಎಷ್ಟೆಷ್ಟಿದೆ, ಈ ನಿಟ್ಟಿನಲ್ಲಿ ಏನಾದ್ರೂ ಈಗ ಮಣ್ಣು ಪರೀಕ್ಷೆ ಏನಾದ್ರೂ ಮಾಡಿಸ್ತೀರಾ? ಇಲ್ಲ ಸರ್, ಮಾಡಿಸಿಲ್ಲ ಸರ್. ಯಾಕೆ ಮಣ್ಣು ಪರೀಕ್ಷೆ ಯಾಕೆ ಮಾಡಿಸಲ್ಲ? ಮಾಡಿಸ್ಲಿಲ್ಲ, ಮಾಡಿಸ್ಬೇಕಂತ ಅಂದ್ಕೊಂಡಿದೀವಿ ಸರ್ ಮುಂದೆ. ಈಗೆಲ್ಲ ನೀವು ಕೊಟ್ಟಿಗೆ ಗೊಬ್ಬರ ಹಾಕಿ ಎಲ್ಲ ಭೂಮಿಯನ್ನ ಸಿದ್ಧತೆ ಮಾಡ್ಕೊಂಡಿರ ಅಂದ್ರೆ ಯಾವ ಕಾಲದಲ್ಲಿ ಅದನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದು? ಸರ್, ನಾವು 1 ತಿಂಗಳಲ್ಲಿ ಮಾಡ್ಕೊಂತೀವಿ ಸರ್. ಈಗ ನಾಟಿ ಅಂತಂದ್ರೆ ಯಾವ ಕಾಲದಲ್ಲಿ ಮಾಡ್ತೀರಾ? 1 ಫಸ್ಟ್ಗೆಲ್ಲ ನಾವು ಇದನ್ನೆಲ್ಲ ಭೂಮಿ ಸಿದ್ಧತೆ ಮಾಡ್ಕೊಂಡು 1 ಲಾಸ್ಟ್ಗಾದ್ರೂ ಹಾಕ್ತಿವಿ, ಇಲ್ಲ 1 ಫಸ್ಟ್ಗಾದ್ರೂ ಟೊಮೆಟೊ ನಾಟಿ ಮಾಡ್ತೀವಿ ಸರ್. ಈಗ 1-3 ತಿಂಗಳಲ್ಲಿ ನಾಟಿ ಮಾಡಿದ್ರೆ ಸಾಕಷ್ಟು ಬಿಸಿಲು ಇರುತ್ತೆ ಸರ್. ಮಳೆ ಬಂದ್ರೆ ಸ್ವಲ್ಪ ವೆದರ್ ಕಡಿಮೆ ಆಗುತ್ತಲ್ಲ, ಉಷ್ಣಾಂಶ ಕಡಿಮೆ ಆಗುತ್ತೆ, ಅದರಿಂದ ಸ್ವಲ್ಪ ಗಿಡ ಚೆನ್ನಾಗಿ ಫಲವತ್ತಾಗಿ ಬರ್ತವೆ ಅಂತಂದ ಹೇಳ್ಬಿಟ್ಟು ಅದರಲ್ಲಿ ನಾವು 1 ಮೇ ನಾಟಿ ಮಾಡ್ತೀವಿ ಸರ್. 1-2 ಮಳೆ ಭೂಮಿ ಬಿದ್ದ್ಮೇಲೆ ನೀವು ನಾಟಿ ಮಾಡ್ತೀರಾ? ಹೌದು, ಭೂಮಿಗೆ ಮಳೆ ಬಿದ್ದ್ಮೇಲೆ ನಾಟಿ ಮಾಡೋದು ಸರ್. ಈಗ ನಾಟಿಗೆ ಸಿದ್ಧತೆ ಮಾಡಿಕೊಂಡಾಗ ಅಂದ್ರೆ ಸಸಿಗಳನ್ನ ಎಲ್ಲಿಂದ ತಂದು ನಾಟಿ ಮಾಡ್ತೀರಾ? ಸರ್, ನಾವು ನರ್ಸರಿ ಚಳ್ಳಕೆರೆ ನರ್ಸರಿಯಿಂದ ತಂದು ನಾಟಿ ಮಾಡ್ತೀವಿ. ಎಷ್ಟು ರೂಪಾಯಿ ಒಂದು ಸಸಿ ತರ್ತೀರಿ ನೀವು? ಸರ್, ಈಗ ನಾವು ಯಾವ ಕಂಪ್ನಿ ಸಸಿ ಕೇಳ್ತೀವಿ ಆ ಸಸಿ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸಾಹೋ ಬಂದ್ಬಿಟ್ಟು 1 ರೂಪಾಯಿ ಹೇಳ್ತಾರೆ, 448 ಬಂದ್ಬಿಟ್ಟು 50 ಪೈಸೆ ಹೇಳ್ತಾರೆ. ನಾವು ಚಳ್ಳಕೆರೆ ಬಜರಂಗಿ ನರ್ಸರಿ ಅಂತಂದ ಹೇಳ್ಬಿಟ್ಟು ಅಲ್ಲಿ ತರ್ತಾ ಇದೀವಿ ಸರ್ ಒಳ್ಳೆ ಸಸಿ. ನೀವೇ ಗುಣಮಟ್ಟದ ಬೀಜ ತಂದು ಟೊಮೆಟೊ ಬೀಜನ ಅಂದ್ರೆ ನೀವೇ ಸಸಿ ಮಡಿ ಮಾಡ್ಕೊಳ್ಬೋದಲ್ಲ, ಮೊದ್ಲೆಲ್ಲ ಮಾಡ್ತಾ ಇದ್ರು ಸಸಿ ಮಡಿಗಳನ್ನ, ಆ ಪದ್ಧತಿ ಯಾಕೆ ಅನುಸರಿಸಲ್ಲ ನೀವು? ಸರ್, ಅದು ಒಳ್ಳೆ ಗ್ರೋತಿಂಗ್ ಅದ್ ಮಾಡೋದಕ್ಕೆ ನಮ್ಗೆ ರೈತರಿಗೆ ಅದು ತರಬೇತಿ ಇಲ್ಲವಲ್ಲ ಸರ್, ಅದಕ್ಕೋಸ್ಕರವಾಗಿ ನಾವು ಇಲ್ಲ ನಾವು ಬೀಜ ತಗೊಂಡ್ಬಂದು ಅಲ್ಲಿ ನರ್ಸರಿ ಇಲ್ಲಾದ್ರೂ ಕೊಡ್ತೀವಿ, ಇಲ್ಲ ಅವ್ರು ರೆಡಿ ಮಾಡಿರೋದಾದ್ರೂ ನಾವು ಸಸಿ ತಗೊಂಡ್ಬರ್ತೀವಿ. ಈಗ ಅನುಭವ ಅನ್ನೋದಕ್ಕಿಂತ ಈಗ ಬೀಜ ತಂದು ಮಡಿ ಮಾಡಿ ಅದರಲ್ಲೆಲ್ಲ ಚೆಲ್ಲಿ ಈಗ ಕೊಟ್ಟಿಗೆ ಗೊಬ್ಬರ ಹೆಂಗ್ ನೀವು ಜಮೀನಿಗೆ ಕೊಡ್ತೀರಾ ಹಂಗ ಒಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಎಲ್ಲ ಇದು ಮಾಡಿದ್ರೆ ಸಾಕಷ್ಟು ಮೊಳಕೆ ಬಂದು ಚೆನ್ನಾಗಿ ಬರುತ್ತೆ ಸಸಿ. ಅಲ್ಲ ಬರುತ್ತೆ, ನಾವು ಈಗ ಬದನೆ ಸಸಿ ಅವೆಲ್ಲ ಆ ತರಾನೇ ಮಾಡ್ತಾ ಇದ್ವಿ, ಈ ಟೊಮೆಟೊ ಸಸಿ ನರ್ಸರಿಲಿ ತಗೊಂಡು ಹೋಗ್ತಿದ್ವಿ ಸರ್. ನಾವು ಈಗ ಟೊಮೆಟೊ ಸಸಿನ ನೀವೇ ಮಾಡಿಕೊಂಡ್ರೆ ಸಸಿ ಮಾಡಿನ ಅಂದ್ರೆ ಸ್ವಲ್ಪ ಮಟ್ಟಿಗೆ ನೀವು ಹಣ ಅಂದ್ರೆ ಉಳಿತಾಯ ಮಾಡಬಹುದಲ್ವಾ, ಸಸಿಗೆ ಈಗ ಹಣ ಕೊಟ್ಟು ಕೊಂಡ್ಕೊಂಡ್ ಬರಬೇಕಾಗುತ್ತೆ ಸರ್. ಈಗ ಜಾಸ್ತಿ ಉಷ್ಣಾಂಶ ಇದ್ದಾಗ ನಾವು ಸೈಡ್ ನೆಟ್ಟು ಅದೆಲ್ಲ ಮಾಡಕ್ ಆಗಲ್ಲ ನಮಗೆ. ಈಗ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತಲ್ವಾ, ಮತ್ತೆ ಅವರು ನೆಟ್ಟಲ್ಲಿ ಬೆಳೆಸಿರ್ತಾರೆ ಚೆನ್ನಾಗಿ ಗ್ರೋತ್ ಅಲ್ಲಿ ಬರುತ್ತಲ್ಲ ಅಂತಂದು ಒಂದು ಇದಿದೆ ಸರ್ ಅಷ್ಟೇ. ಒಟ್ಟಾರೆ ನೀವು ನರ್ಸರಿಯಿಂದ ಸಸಿ ತಂದು ನಾಟಿ ಮಾಡ್ತೀರಾ? ಈಗ ಸುಮಾರು ಅಂತಂದ್ರೆ ಒಂದು ಎಕರೆ ಗಟ್ಟಲೆ ಹಾಕ್ತೀರಿ ನೀವು? ಹೌದು ಸರ್, ನಾವೊಂದು 2 ಎಕರೆ ಇದೆ ಈಗ. ಈ ವರ್ಷ 2 ಎಕರೆ? 2 ಎಕರೆ, ನೆಕ್ಸ್ಟ್ ಇನ್ನ ಒಂದ್ 2 ಎಕರೆ ಮಾಡ್ಬೇಕು ಈ ವೀಕ್ ಅಲ್ಲಿ ಮಾಡ್ಬೇಕು ಸರ್. ಈಗ 1 ಎಕರೆಗೆ ಎಷ್ಟು ಸಸಿ ಬೇಕಾಗ್ತಾವ್ರಿ ಟೊಮೆಟೊ ಸಸಿ ಸರ್? ಅದು ಡಬಲ್ ಹಾಕಿದ್ರೆ 12,000 ಬೇಕಾಗುತ್ತೆ. ಡಬಲ್ ಅಂದ್ರೆ? ಡಬಲ್ ಅಂದ್ರೆ ಲ್ಯಾಟ್ರಲ್ ಇರುತ್ತಲ್ಲ ಆ ಕಡೆ ಈ ಕಡೆ ಇಟ್ಟರೆ 12,000 ಬೇಕಾಗುತ್ತೆ. ಲ್ಯಾಟ್ರಲ್ ಡಿಪ್ಪರ್ ಇಂದ ಡಿಪ್ಪರ್ಗೆ ನೀರು ತೊಟ್ಟಿಕ್ಕತ್ತಲ್ಲ ಹುಟ್ಟುತ್ತಲ್ಲ ಅಲ್ಲಿ ಇಟ್ಟರೆ ಸಿಂಗಲ್ 5,500 ಹೋಗುತ್ತೆ. ಈಗ ಸಾಲು ಹೊಡಿತೀರಿ, ಸಾಲಿನ ಎರಡು ಬದಿಗೆ ಟೊಮೆಟೊ ಸಸಿ ನಾಟಿ ಮಾಡಿದ್ರೆ ಡಬಲ್ ಅಂತೀರಾ? ಡಬಲ್ ಅಂತೀವಿ. ಅಂದ್ರೆ ಎರಡು ಸಸಿ ಒಂದೇ ಹತ್ರ ನಾಟಿ ಮಾಡೋದ್ರಿಂದ ಅಂದ್ರೆ ಗಿಡ ಅಷ್ಟು ದಷ್ಟಪುಷ್ಟಿಯಾಗಿ ಬರುತ್ತೆ ಸರ್? ಅದು ಅದೇ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಬರುತ್ತೆ ಸರ್. ಬರುತ್ತೆ ಕೊಟ್ಟಿಗೆ ಗೊಬ್ಬರ, ಹೊಸ ಮಣ್ಣು ಏನಾದ್ರೂ ಹಾಕಿದ್ರೆ ಬರುತ್ತೆ ಸರ್. ಮಣ್ಣು ಏನೋ ಹಾಕ್ಲಿಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಅಷ್ಟು ಪುಷ್ಟವಾಗಿ ಬರಲ್ಲ ಅದು ಬೆಳೆ, ಅಷ್ಟು ಇಳುವರಿ ಬರಲ್ಲ. ಅದು ಏನಾಗುತ್ತಂದ್ರೆ 2-3 ಕಟಿಂಗ್ 4 ಕಟಿಂಗ್ ಬರುತ್ತೆ, ಆಮೇಲೆ ಸಣ್ಣದ ಗೋಲಿ ಸೈಜ್ ಕಡಿಮೆ ಬಂದ್ಬಿಡುತ್ತೆ. ಅದಕ್ಕೆ ನಾವು ಕೆಲವಾರು ಜನ ಏನ್ ಮಾಡ್ತೀವಿ ಅಂದ್ರೆ ಈ ಸಾಹೋ ಇಟ್ಟರೆ ಸಿಂಗಲ್ ಸಸಿನೇ ಇಡ್ತೀವಿ, ಚೆನ್ನಾಗ್ ಬರುತ್ತೆ ಸಾಹೋ. ಈಗ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಮಾಡ್ತೀರಾ, ಸಸಿಯಿಂದ ಸಸಿಗೆ ಎಷ್ಟು ಅಂತರ ಮಾಡಿ ನಾಟಿ ಮಾಡ್ತೀರಾ ಸರ್? ಬೆಡ್ಡಿಂದ ಬೆಡ್ಗೆ ಈಗ 6 ಅಡಿ, ಸಸಿಯಿಂದ ಸಸಿ ಸಿಂಗಲ್ ಮಾಡಿದ್ರೆ ಅದೇ 1.5 ಅಡಿ ಬರುತ್ತೆ ಸಿಂಗಲ್ ಮಾಡಿದ್ರೆ, ಡಬಲ್ ಮಾಡಿದ್ರೆ ಇನ್ನೇನು 1 ಅಡಿನೂ ಗ್ಯಾಪ್ ಇರಲ್ಲ. ಈಗ ಸಾಮಾನ್ಯವಾಗಿ ಈಗ ನೀರು ಅಂತಂದ್ರೆ ಎಲ್ಲ ನೀರಿನ ನಿರ್ವಹಣೆ ಅಂತಂದ್ರೆ ಎಲ್ಲ ಡ್ರಿಪ್ ವ್ಯವಸ್ಥೆ ಮಾಡಿ? ಎಲ್ಲ ಡ್ರಿಪ್ ವ್ಯವಸ್ಥೆ. ಅಂದ್ರೆ ಯಾವ್ದು ಉತ್ತಮ ಅಂತ ಹೇಳ್ತೀರಾ, ಡ್ರಿಪ್ ವ್ಯವಸ್ಥೆ ಉತ್ತಮ ಅಂತ ಹೇಳ್ತೀರಾ ಅಥವಾ ಆಯ್ ನೀರು ಬಿಡೋದೇ ಉತ್ತಮ ಅಂತ ಹೇಳಿ? ಸರ್ ಡ್ರಿಪ್ ವ್ಯವಸ್ಥೆ ಚೆನ್ನಾಗಿದೆ ಸರ್, ಯಾಕಂದ್ರೆ ನಾವು ಗೊಬ್ಬರ ಕೊಟ್ಟಿದ್ದು ಏನೇ ಆಗ್ಲಿ ಅದೇ ಅಲ್ಲೇ ಇರುತ್ತೆ. ನಾವು ಆಯ್ಸ ನೀರು ಏನಾಗುತ್ತೆ ಅಂದ್ರೆ ಮುಂದಕ್ಕೆ ತಗೊಂಡು ಹೋಗ್ಬಿಡುತ್ತೆ ಸರ್. ಅಂದ್ರೆ ಮೇಲಿಂದ ಹೊಲದಲ್ಲಿ ನೀವು ಒಂದ್ ಕಡೆಯಿಂದ ಒಂದ್ ಕಡೆ ನೀರು ಹಾಯಿಸಿದ್ರೆ ಒಂದ್ ಕಡೆ ಇರತಕ್ಕಂತ ಫಲವತ್ತತೆ ಎಲ್ಲ ಬುಡಗಟ್ಟಿ ಬರುತ್ತೆ, ಡೌನ್ ಹೋಗ್ಬಿಡುತ್ತೆ ಸರ್. ಎಲ್ಲಿ ತಗ್ಗು ಪ್ರದೇಶ ಇರುತ್ತ ಅಲ್ಲಿಗೆ ಹೋಗುತ್ತೆ. ಈ ಡ್ರಿಪ್ ಅಲ್ಲಿ ಆದ್ರೆ ಹಂಗ ಆಯ್ಸಲ್ಲ ನೀರು ಹರಿಯಲ್ವಲ್ಲ, ಅಲ್ಲೇ ಇರುತ್ತೆ ಬೆಳೆ ಫಲವತ್ತತೆಯಿಂದ ಚೆನ್ನಾಗ್ ಬರುತ್ತೆ ಸರ್. ಮತ್ತೆ ಈಗ ಕಡಿಮೆ ನೀರಿದ್ರು ಡ್ರಿಪ್ ನಲ್ಲಿ ನಾವು ಬೆಳಿಬಹುದು? ಬೆಳಿಬಹುದು ಸರ್. ಈಗ ಆಯ್ ನೀರು ಬಿಡ್ಬೇಕಂತಂದ್ರೆ ಸಾಕಷ್ಟು ನೀರು ಬೇಕಾಗುತ್ತೆ. ಹೌದು, ಕಳೆನೂ ಜಾಸ್ತಿ ಆಗುತ್ತೆ. ಆಗ ಡ್ರಿಪ್ ಅಲ್ಲಿ ನೀರು ಬಿಡೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು, ಈಗ ಗಿಡ ಎಷ್ಟು ಏಜ್ ಎಷ್ಟು ತಗೊಳತ್ತೆ ಅಂತಂದ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಆಗಲಿ ಆ ಪ್ರಮಾಣ ನೀರು ಬಿಟ್ಕೊಂಡ್ರೆ ಬೆಳೆನೂ ಚೆನ್ನಾಗ್ ಬರುತ್ತೆ. ಈಗ ನಾಟಿ ಮಾಡಿದ್ಮೇಲೆ ಅಂದ್ರೆ ಎಷ್ಟೆಷ್ಟೊತ್ತು ನೀರು ಬಿಡ್ತೀರಾ ಪ್ರತಿಯೊಂದು ಸಸಿಗೆ, ಅಂದ್ರೆ ಟೈಮಿಂಗ್ಸ್ ಏನಾದ್ರೂ ಮಾಡಿದ್ರೆ ಸರ್? ಈಗ ಚಿಕ್ಕ ಸಸಿ ಆದಾಗ 10-15 ನಿಮಿಷ ಬಿಡ್ತೀವಿ ಅಷ್ಟೇ. ಆಮೇಲೆ ಗಿಡ ಬೆಳವಣಿಗೆ ಆದಾಗ ಬೆಳವಣಿಗೆ ಆದಂಗೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಹೋಗ್ತಿವಿ. ಕಾಯಿ ಬಂದಾಗ ಸ್ವಲ್ಪ ಜಾಸ್ತಿ ಬಿಡ್ತೀವಿ. ಫ್ಲವರ್ ಸ್ಟೇಜ್ ಅಲ್ಲಿ ಜಾಸ್ತಿ ನೀರು ಬಿಟ್ರೆ ಎಲ್ಲ ಉದುರೋಗ್ಬಿಡುತ್ತೆ. ಅದಕ್ಕೆ ಅದನ್ನ ವಾತಾವರಣಕ್ಕೆ ನೋಡಿಕೊಂಡು ನಾವು ಫ್ಲವರ್ ಸ್ಟೇಜ್ ಅಲ್ಲಿ ನೀರು ಬಿಟ್ಕೊಂಡ್ರೆ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಈಗ ನಾಟಿ ಮಾಡ್ಬೇಕಾದ್ರೂ ಡ್ರಿಪ್ ನೀರು ಬಿಟ್ಕೊಂಡೆ ನೀವು ನಾಟಿ ಮಾಡಿದ್ರಿ? ಹೌದು ಸರ್, ಹೌದು. ಹಿಂಗಾದ್ರೆ ಚೆನ್ನಾಗಿ ಪೈರು ಚೆನ್ನಾಗಿ ನಾಟು ತಗೊಳುತ್ತೆ. ನಾವು ಒಣ ನೆಲಕ್ಕಿಟ್ರೆ ಏನಾಗುತ್ತೆ ಅಂದ್ರೆ ನಾಟು ಚೆನ್ನಾಗಿ ತಗೊಳಲ್ಲ ಸರ್. ಈಗ ಸಸಿ ತಂದಿರ್ತೀರಿ ಅಂತಂದ್ರೆ ನೀವು ಒಂದೇ ದಿನಕ್ಕೆ ನಾಟಿ ಮಾಡೋ ಅವಶ್ಯಕತೆ ಇರಲ್ಲಲ್ವಾ ಸರ್? ಈಗ ಟ್ರೈಯಲ್ಲಿ ಸಸಿ ಇರುತ್ತೆ, ನಿಮ್ಗೆ ಯಾವಾಗ ಬೇಕೋ ಅವಾಗ ನಾಟಿ ಮಾಡ್ಕೊಂತ ಹೋಗ್ಬೋದು. ಇಲ್ಲ, ಒಂದ್ ದಿನಕ್ಕೆ 2-3 ಎಕರೆ ಲೇಬರ್ ನಿಟ್ಕೊಂಡು ಮಾಡ್ಬಿಡ್ತೀವಿ ಸರ್. ಲೇಬರ್ ಸಿಗ್ತಾರೆ? ಲೇಬರ್ ಹಂಗೆ ಸ್ವಲ್ಪ ಕಷ್ಟ ಸರ್, ಆದ್ರೂ ಮನೆಯವ್ರು ನಾವಿರ್ತೀವಿ, ನಮ್ ಜೊತೆಗೆ ಒಬ್ರನ್ನಿಬ್ರು ನೋಡ್ಕೊಂಡು ನಾಟಿ ಮಾಡ್ಬಿಡ್ತೀವಿ. ಈಗ 2 ಎಕರೆ ಒಳಗಡೆ ನಾಟಿ ಮಾಡ್ಬೇಕಂತಂದ್ರೆ ಎಷ್ಟು ಜನ ಕೃಷಿ ಕಾರ್ಮಿಕರು ಬೇಕಾಗ್ತಾರೆ ಸರ್? ಒಂದು 4-6 ಸಾಕು. 4 ಅಷ್ಟೊಂದು ನಾಟಿ ಮಾಡಬಹುದು? ಮಾಡಬಹುದು. ಅಂದ್ರೆ ಒಂದು 4 ಸಸಿ ಇಡೋರು, ಒಂದು 2 ಓಲ್ ಹಾಕೊಂಡು ಹೋದ್ರೆ ಸಸಿ ಚೆನ್ನಾಗಿ ಕುಂದಿರುತ್ತೆ. ಅದಕ್ಕೆ ಒಂದು 6 ಜನ ಬೇಕು ಸರ್. ಒಂದ್ 6 ಜನ ಆದ್ರೆ ಒಂದ್ 2 ಎಕರೆ ಒಳಗಡೆ ನಾಟಿ ಮಾಡಬಹುದು? ಒಂದ್ 6 ಜನ ಆದ್ರೆ ನಾಟಿ ಮಾಡಬಹುದು. ಈಗ ಟೊಮೆಟೊ ಸಸಿ ನಾಟಿ ಮಾಡಿದ್ಮೇಲೆ ಅಂದ್ರೆ ಹಂತವಾಗಿ ಏನೇನು ಅವಕ್ಕೆಲ್ಲ ಗೊಬ್ಬರಗಳನ್ನ ಕೊಡ್ಕೊಂತ ಬರ್ತೀರಾ ಸರ್? ನಾವು ಸ್ಟಾರ್ಟಿಂಗ್ 10-26 ಆ ತರ ಗೊಬ್ಬರ ಕೊಡ್ತೀವಿ. ಆಮೇಲೆ ಇದು ಮೇಲ್ ಗೊಬ್ಬರ, ಅದೇ ಸ್ವಲ್ಪ ಬುಡ ಬಿಟ್ಟು ಭೂಮಿ ತೋಡಿ ಇಡ್ತೀವಿ. ಮೇಲ್ ಗೊಬ್ಬರ? ಮೇಲ್ ಗೊಬ್ಬರವಾಗಿ ಕೊಡ್ತೀವಿ ಸರ್. ಈಗ ಮತ್ತೆ ಯೂರಿಯಾ ಗೊಬ್ಬರ, ಪೊಟಾಶು, ಜಿಪ್ಸಮ್ ಇಂಥವೇನ್ ಕೊಡಲ್ಲ ನೀವು? ಯೂರಿಯಾ ಸ್ವಲ್ಪ ಕೊಡ್ತೀವಿ ಸರ್, ಯಾಕಂದ್ರೆ ಯೂರಿಯಾ ಜಾಸ್ತಿ ಹಾಕೋದ್ರಿಂದ ಗಿಡ ಬಾಳಿಕೆ ಬರಲ್ಲ ಅಂತಂದ ಹೇಳ್ಬಿಟ್ಟು ಸ್ವಲ್ಪ ಯೂರಿಯಾ ಕೊಡ್ತೀವಿ. ಯಾಕಂದ್ರೆ ನಮ್ ರೈತರು ಯಾವುದೇ ಬೆಳೆಗಾಗ್ಲಿ ಪ್ರಾರಂಭದಲ್ಲಿ ಹೆಚ್ಚು ಮೇಲು ಗೊಬ್ಬರ ಕೊಡೋದೇ ಯೂರಿಯಾ ಗೊಬ್ಬರ ಅಲ್ವಾ? ಇಲ್ಲ ಸರ್, ನಾವು ಬೆಳೆ ಚೆನ್ನಾಗಿ ಬೆಳಿಲಿ ಅಂತ. ಇಲ್ಲ, ನಾವು ಲೆಕ್ಕ ಅಲ್ಲ ಅವ್ರಿಗೆ, ಬೆಳೆ ಚೆನ್ನಾಗಿ ಬರಲಪ್ಪ ಎತ್ತರವಾಗಿ ಬೆಳಿಲಿ ಅಂತ. ಸರ್, ನಾವು ಯೂರಿಯಾ ಜಾಸ್ತಿ ಯೂಸೇ ಮಾಡಿಲ್ಲ. ಹೇಳ್ಬೇಕಂತಂದ್ರೆ ಜಾಸ್ತಿ ಯೂರಿಯಾ ಯೂಸ್ ಮಾಡಲ್ಲ. ಯೂರಿಯಾ ಹಾಕಿದ್ರೆ ಅದು ಬಾಳಿಕೆ ಬರಲ್ಲ ಗಿಡ, ಅಷ್ಟೊಂದು ಇಳುವರಿ ಬರಲ್ಲ ಅಂತ ಹೇಳ್ತೀರಾ? ಅಲ್ಲ, ಬಾಳಿಕೆ ಬರಲ್ಲ, ಗಿಡ ಬೇಗ ಬಿದ್ದೋಗುತ್ತೆ, ಬೇಗ ಬೆಳೀತತೆ, ಬೇಗ ಬಿದ್ದೋಗುತ್ತೆ ಅಂತ ನಮ್ಮ ಒಂದ್ಸಾರಿ ಕ್ರಾಪ್ ನಾನು ಮಾಡಿದೀನಿ. ಅದಕ್ಕೆ ಅವಳಿಂದ ನಾವು ಕೊಡಲ್ಲ, ನಾವು ಇದು ದಿಶಾ ಅಂತಂದು ಹೋಯ್ತೀವಿ. ಮೇಲ್ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಅದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಗ್ರೋತ್ ಬರುತ್ತೆ ಗಿಡ, ಮತ್ತೆ ಸಮೃದ್ಧಿ ಬಿಡ್ತೀವಿ ನಾವು ಕೃಷಿ ಇಲಾಖೆಯಿಂದ ತಗೊಂಬಂದು ಸಮೃದ್ಧಿ ಬಿಡ್ತೀವಿ, ಚೆನ್ನಾಗಿರುತ್ತೆ, ಅದಕ್ಕೂ ಚೆನ್ನಾಗಿ ಬರುತ್ತೆ, ಒಳ್ಳೆ ಗ್ರೋತ್ ಬರುತ್ತೆ. ಏನ್ ಲಿಕ್ವಿಡ್ ರೂಪದಲ್ಲಿ ಇರುತ್ತೆ, ಅರಣ್ಯ ರೂಪದಲ್ಲಿ? ಇಲ್ಲ, ಲಿಕ್ವಿಡ್ ಸರ್. ಲಿಕ್ವಿಡ್ ಲಿಕ್ವಿಡ್ ಅಂತಂದ್ರೆ ಯಾವ ರೀತಿ ಕೊಡ್ತೀರಾ ಲಿಕ್ವಿಡ್ ಅದನ್ನ? ಸರ್, ಡ್ರಿಪ್ ಅಲ್ಲಿ ಕೊಡ್ತೀವಿ ನಾವು. ಡ್ರಿಪ್ ಮುಖಾಂತರ? ಡ್ರಿಪ್ ಮುಖಾಂತರ. ಅಂದ್ರೆ ಎಲ್ಲ ಗಿಡಕ್ಕೂ ಹೋಗಂಗ ವ್ಯವಸ್ಥೆ ಮಾಡಿದ್ರಿ? ಎಲ್ಲ ಗಿಡಕ್ಕೂ ಹೋಗಂಗ ವ್ಯವಸ್ಥೆ ಮಾಡಿದ್ರಿ. ಈಗ ಮತ್ತೆ ಈಗ ಕಳೆ ಅಂತಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ನೀವು? ಸರ್, ನಾವು ಕಳೆ ನಾಶ ಕೊಡಿಯಲ್ಲ ಸರ್. ಕೊಡಿಯಲ್ಲ ಕಳೆ ನಾಶಕ? ಇಲ್ಲ, ಗಿಡ ಚೆನ್ನಾಗಿ ಬರಲ್ಲ ಸರ್, ಅದು ಅದಕ್ಕೋಸ್ಕರ ನಾವು ಕಳೆ ತೆಗಿಸ್ಬಿಡ್ತೀವಿ. ಎಷ್ಟು ಬಾರಿ ಬರುತ್ತೆ ಕಳೆ ಸರ್? ಈಗ ಎರಡು ಬಾರಿ ಬರುತ್ತೆ ಸರ್. ಮಳೆ ಜಾಸ್ತಿ ಆಯ್ತಂದ್ರೆ ಮೂರು ಬಾರಿನೂ ಬರುತ್ತೆ, ಮಳೆ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಎರಡು ಬಾರಿ ಅಷ್ಟೊತ್ತಿಗೆ ಟೊಮೆಟೊ ಬಂದ್ಬಿಡುತ್ತೆ. ಈಗ ಕಳೆನಾಶಕ ಹೊಡೆಯೋದ್ರಿಂದ ಸಾಕಷ್ಟು ಅಂದ್ರೆ ಒಂಥರ ನಿಮಗೆ ಹಣನೂ ಹೆಚ್ಚು ಖರ್ಚುನೂ ಬರುತ್ತೆ, ಜೊತೆಗೆ ಭೂಮಿನೂ ಸಾಕಷ್ಟು ಸರ್ ಇಳುವರಿನೂ ಬರಲ್ಲ ಸರ್ ಅಷ್ಟಕ್ಕೊಂದು ಕಳೆನಾಶಕ ಹೊಡೆದ್ರೆ. ಈಗ ಮೊದಲೆಲ್ಲ ಹೊಡೆದು ನೋಡಿದ್ರ ನೀವು? ಮೊದಲೆಲ್ಲ ಹೊಡೆದು ನೋಡಿದ್ವಿ, ಈಗ ಹೊಡೆಯಲ್ಲ ಸರ್. ಈಗ ಏನಲ್ಲಿ ನಷ್ಟ ಆಯ್ತು ನಿಮಗೆ ಹೆಚ್ಚು ನೀವು ಕಳೆನಾಶಕ ಸಿಂಪಡಣೆ ಮಾಡಿದಾಗ? ಸರ್, ಅದು ಬೆಳವಣಿಗೆ ಕುಂಠಿತ ಆಗುತ್ತೆ ಗಿಡ. ಈಗ ಬೆಳೆ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ, ಜೊತೆಗೆ ಭೂಮಿ ಮೇಲೆ ಏನ್ ಪರಿಣಾಮ ಬೀರುತ್ತೆ ನೆಲದ ಮಣ್ಣಿನ ಮೇಲೆ? ಸರ್, ಭೂಮಿ ಎರೆಹುಳು ಅವೇನೋ ಇದ್ರೆ ಅವೆಲ್ಲ ಸತ್ತು ಹೋಗ್ತಾವೆ ಸರ್. ನೀವು ಅದನ್ನೆಲ್ಲ ಗಮನಿಸಿದ್ರೆ? ಹೌದು ಸರ್. ಹೌದು. ಅಂದ್ರೆ ಇವತ್ತು ಏನನ್ಸುತ್ತೆ ನಿಮಗೆ, ಕಳೆನಾಶಕ ಯಾವುದೇ ಬೆಳೆಗಾಗಲಿ ಹೊಡಿಬಾರ್ದು ಅನ್ಸುತ್ತಾ? ಸರ್, ಹೊಡಿಬಾರ್ದು ಸರ್, ಹೊಡೆಯೋದ್ರಿಂದ ಭೂಮಿ ಎಲ್ಲ ಕೆಟ್ಟೋಗುತ್ತೆ ಸರ್. ಕಳೆನಾಶಕ ಔಷಧಿಗಳನ್ನ ತಂದು ಸ್ಪ್ರೇ ಮಾಡ್ಬೇಕು ಅಂತಂದ್ರೆ ಎಷ್ಟೊಂದ್ ಖರ್ಚು ಬರುತ್ತೆ, ಅದೇ ಖರ್ಚಿನಲ್ಲಿ ನಾವು ಕಳೆಗಳನ್ನ ಸಗಿಸ್ಬೋದು ಅಲ್ವಾ? ಅದೇ ಕೆಲಸ ಮಾಡ್ತಾ ಇದ್ವಿ. ಮನೇಲಿ ಒಂದ್ ಇಬ್ರು ಮೂವರಿದ್ರೆ ಕೈಯಿಂದ ಕೇಳಬಹುದು. ಈಗ ಟೊಮೆಟೊ ಸಸಿ ನಾಟಿ ಮಾಡಿದ ಮೇಲೆ ಯಾವ ಟೈಮ್ನಲ್ಲಿ ಈ ಬೆಳೆಗೆ ರೋಗ ಬರುತ್ತೆ ಅಂತ ಹೇಳ್ತೀರಾ? ಸರ್, ಈಗ ಈ ಸಾರಿ ಬೂದ್ ರೋಗ ಜಾಸ್ತಿ, ಬೂದಿ ರೋಗ. ಬೂದಿ ರೋಗ ಈ ಸಾರಿ ಯಾರೋ ಪ್ಲಾಟ್ ಚೆನ್ನಾಗಿಲ್ಲ. ಯಾಕೆ ಬೂದಿ ರೋಗ ಬಂತು ಸರ್? ಅದು ಏನೋ ಮಳೆ ಹಿಡ್ಕೊಂಡಿದ್ದಕ್ಕೆ ಏನೋ ಬಂತು, ಏನೋ ಕ್ಲೈಮೇಟ್ ಇದ್ರ ಪ್ರಕಾರವಾಗಿ ಬಂದಿರ್ಬೇಕು ಸರ್. ಮೋಸ್ಟ್ಲಿ ಮಳೆ ಜಾಸ್ತಿ ಆಯ್ತಲ್ವಾ, ಅದು ಕಾಯಿ ಇಷ್ಟು ಸೈಜ್ ಬರ್ತಿದ್ದಂಗೆ ಬಂದ್ಬಿಡುತ್ತೆ ಸರ್ ಅದು ಬೂದಿ ರೋಗ. ಅವಾಗ ಏನು ಔಷಧಿ ಸಿಂಪಡಣೆ ಮಾಡಲಿಲ್ಲ ನೀವು? ಸರ್, ಮಾಡಿದ್ವಿ, ಆದ್ರೂ ಮಳೆ ಇಟ್ಕೊಂಡಿತ್ತಲ್ಲ, ಕಂಟ್ರೋಲ್ ಆಗ್ಲಿಲ್ಲ ಸರ್ ಜಾಸ್ತಿ. ಅಂದ್ರೆ ಬೂದಿ ರೋಗ ಅಂತಂದ್ರೆ ಸಾಮಾನ್ಯ ಹೆಚ್ಚಾಗಿ ನವೆಂಬರ್ ಡಿಸೆಂಬರ್ ತಿಂಗಳಿಗೆ ಬರೋಂತ ರೋಗ ಅಲ್ವಾ? ಹೌದು ಸರ್, ಈ ಸಾರಿ ಮುಂದೆ ಬಂದಿದೆ ಸರ್. ಮತ್ತೆ ಬ್ಲೇಡ್ಸ್ ಬರುತ್ತೆ, ಅದಕ್ಕೆ ಲೇಟ್ ಬ್ಲೇಡ್ಸ್, ಅರ್ಲಿ ಬ್ಲೇಡ್ಸ್ ಅಂತ ಅಂಗಮಾರಿ ರೋಗ. ಈ ಹೂದ್ರಂತದ್ದು ಇದೆಲ್ಲ ಬರುತ್ತೆ? ಹೂದ್ರದ್ ಬರುತ್ತೆ. ಈ ಸಾರಿ ಸ್ವಲ್ಪ ಬೆಳವಣಿಗೆ ಕುಂಠಿತ ಸರ್, ಟೊಮೆಟೊ ಅಷ್ಟು ಹೇಳ್ಕೊಂಡಂಗೆ ಏನ್ ಬಂದಿಲ್ಲ, ಅಷ್ಟೊಂದು ಉತ್ತಮವಾಗಿಲ್ಲ ಅಂತ ಹೇಳಿ? ಉತ್ತಮವಾಗಿಲ್ಲ ಸರ್ ಬೆಳೆ. ಈಗ ಅವಕ್ಕೆಲ್ಲ ಮತ್ತೆ ಈಗೆಲ್ಲ ಪ್ರತಿ ಒಂದೊಂದು ಸಸಿಗೂ ಗೂಟ ಉಣಿ ತಂತಿ ಕಟ್ಟ ವ್ಯವಸ್ಥೆ ಎಲ್ಲ ಮಾಡಿದ್ರೆ ನೀವು? ಮಾಡಿದೀವಿ ಸರ್. ಅದೆಲ್ಲ ಎಷ್ಟು ಖರ್ಚು ಬರುತ್ತೆ ನಿಮಗೆ ಸರ್? ಈಗ ಒಂದ್ ಎಕರೆಗೆ 50,000 ಬರುತ್ತೆ, ಹೊಸ ಗೂಟ ತಂದು ಮಾಡ್ಬೇಕಂತ ಹೇಳಿದ್ರೆ 50-60,000 ಬರುತ್ತೆ. ಯಾಕಂದ್ರೆ ಲೇಬರ್ ಜಾಸ್ತಿ ಸರ್, ಇವತ್ತು ಲೇಬರ್ ಖರ್ಚು ಬಹಳ, ದಾರ ರೇಟು, ವೈರ್ ರೇಟು, ಲೇಬರ್ ದುಬಾರಿ ಆಗ್ಬಿಟ್ಟಿದೆ ಸರ್. ಗೂಟ ಅಂತಂದ್ರೆ ಎಲ್ಲಿಂದ ತರ್ತೀರಾ ನೀವು? ಸರ್, ನಾವು ಬೆಂಗಳೂರಿಂದ ತರ್ತೀವಿ. ಇಲ್ಲ ಲೋಕಲ್ ಎಲ್ಲಿ ಸಿಗಲ್ಲ ನಿಮಗೆ? ಸರ್, ಲೋಕಲ್ ಎಲ್ಲಿ ಸಿಗಲ್ಲ, ತೀರಾ ಎಕರೆ ಅರ್ಧ ಎಕರೆ ಆದ್ರೆ ಇಲ್ಲೇ ಲೋಕಲ್ ಆಗಿ ಏನೋ ಮಾಡಬಹುದು. ಈಗ 2-3 ಎಕರೆ ಹಾಕಿದಾಗ ಇಲ್ಲಿ ಸಿಗೋದಿಲ್ಲ ಸರ್. ಈಗ 2 ಎಕರೆ ಹಾಕಿದೀವಿ ಅಂತ ಹೇಳಿದ್ರೆ ಟೊಮೆಟೊನ ಎಷ್ಟು ಗೂಟ ತಂದ್ರೆ ನೀವು? ಸರ್, ನಾವೀಗ 7 ಟನ್ ತಂದಿದ್ವಿ ಸರ್. 7 ಟನ್? 7 ಟನ್ ಎಷ್ಟು ಬರುತ್ತೆ ಅದು? ನಾವು ಹೋದ ವರ್ಷ ತಂದಿದ್ವಿ, ಸ್ವಲ್ಪ ರೇಟ್ ಕಡಿಮೆ ಇತ್ತು, ಈ ಸಾರಿ ಜಾಸ್ತಿ ಆಗಿದೆ. ಎಷ್ಟು ಸಂಖ್ಯೆ ಎಷ್ಟು ಬರುತ್ತೆ, ಎಷ್ಟು ಗೂಟ ಬರ್ತಾವ ಅಂತ ಹೇಳಿ? ಸರ್, 1,800 ಗೂಟ ಬಂದಿದೆ ಸರ್. ಪ್ರಾರಂಭದಲ್ಲಿ ಒಂದ್ಸಲ ನೀವು ಅದಕ್ಕೆ ಖರ್ಚು ಮಾಡಿದ್ರೆ ಸಾಕು, ಅಂದ್ರೆ ಎಷ್ಟು ವರ್ಷ ತನಕ ಬೆಳಕಬಹುದು ಅದನ್ನ? ಸರ್, 3-4 ಬೆಳೆ ಬರುತ್ತೆ ಸರ್ ಅದು. ಯಾಕಂದ್ರೆ ಇದು ಹುಳ ಬಿದ್ಬಿಡುತ್ತೆ, ಸದ್ಲಿ ಹಿಡಿತತೆ, ಎಲ್ಲ ಗದ್ದೆ ಗದ್ದಲಿ ಹಿಡಿತ, ಮಳೆ ನೆಂದೆಲ್ಲ ಕೊಳೆ, ಮಳೆ ನೆಂದ ಎಲ್ಲ ಕಟ್ಟಿಗೆ ಸೇಫ್ಟಿ ಆಗಿ ಇಟ್ಕೊಂಡ್ರೆ 3-4 ಬೆಳೆ ಬರುತ್ತೆ. ಇಲ್ಲ ಅಂದ್ರೆ 2 ಬೆಳೆಗೆ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ 2 ಬೆಳೆಗೆ ಹೋಗ್ಬಿಡುತ್ತೆ ಸರ್. ಈಗೆಲ್ಲ ನಿಮಗೆ ಸೀಮೆ ಜಾಲಿ ಗಿಡ ಅವೆಲ್ಲ ಸಿಗಲ್ಲ ನಿಮ್ಮಲ್ಲಿ? ಇದೆ ಸರ್, ಇದೆ ಸೀಮೆ ಜಾಲಿ ಗಿಡ ಇದೆ. ಅದರಿಂದ ಅಲ್ಲಿ ಕಡ್ಕೊಂಡು ತಂದು ನೀವು ಉಣಕಾಗಲ್ಲ? ಲೇಬರ್ದೇ ಬಹಳ ಪ್ರಾಬ್ಲಮ್ ಅಲ್ಲ ಸರ್, ಕೆಲಸ ಮಾಡೋರು ಇಲ್ಲಿ ಇವತ್ತು ಒಕ್ಕಲ್ತನ ಮಾಡೋದು ಬಹಳ ಕಷ್ಟ ಐತೆ ಸರ್. ಈಗ ಹೊರಗಡೆಯಿಂದ ತರೋದು ಬೇಕು, ಇದು ಬೇಡ, ಖರ್ಚು ಬರುತ್ತೆ, ಖರ್ಚು ಬರುತ್ತೆ. ಈಗ ತಂತಿ ವೈರ್ ಇದನ್ನೆಲ್ಲ ಕಟ್ಟಬೇಕಾಗುತ್ತೆ, ಅಂದ್ರೆ ಇದನ್ನ ಸಾಕಷ್ಟು ವರ್ಷ ನೀವು ಬಳಸಬಹುದಲ್ವಾ ಒಂದ್ ಟೈಮ್ ತಂದಾಗ? ಇಲ್ಲ ಸರ್, ಒಂದೇ ಟೈಮ್ ಬರೋದು, ಅದು ನೆಕ್ಸ್ಟ್ ಬರಲ್ಲ. ಅದು ಯಾಕೆ ಬರಲ್ಲ? ಅದು ಗೋಣಿದಾರ, ಅದೆಲ್ಲ ಬಿಸಿಲಿಗಿದಾಗಿ ಮೆತ್ತಗಾಗಿರುತ್ತೆ. ಈಗ ವೈರ್ ಅದು ಒಂದೇ ಬೆಳಿಗ್ಗೆ ಅದು ಎಲ್ಲ ಟೆಂಪರ್ ಕಳ್ಕೊಂಡಿರುತ್ತೆ, ಸ್ಟಮ್ ಇರಲ್ಲ ಅದು. ಮತ್ತೆ ನಾವು ಬೇರೆ ಅದಕ್ಕೆ ಸುತ್ತಕ್ಕೋದ್ರೆ ಕಟ್ ಆಗ್ಬಿಡುತ್ತೆ ಅದು. ಈಗ ಟೊಮೆಟೊ ಸಸಿ ನಾಟಿ ಮಾಡಿ ಎಷ್ಟು ದಿನದ ನಂತರ ಆ ಪದ್ಧತಿ ಅನುಸರಿಸ್ತೀರ? ಈ ಎಲ್ಲ ಗೂಟ ಓಣಿ ತಂತಿ ಕಟ್ಟೋದು? ಸರ್, 1 ಮಂತ್ ಇಂದ ಸ್ಟಾರ್ಟ್, ಯಾವ ಫ್ಲವರ್ ಸ್ಟೇಜ್ ಬರುತ್ತ ಅವಳಿಂದ ಸ್ಟಾರ್ಟ್ ಮಾಡ್ಕೊಬಿಡುತ್ತೆ. ಈಗ 1 ತಿಂಗಳಿಗೆ ಸುಮಾರು ಅಂತಂದ್ರೆ ಎಷ್ಟು ಅಡಿ ಎತ್ತರ ಬೆಳೆದಿರುತ್ತೆ ಟೊಮೆಟೊ ಬೆಳೆ? ಸರ್, ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಏನಾದ್ರೂ ಹಾಕಿದ್ರೆ 1.5-2 ಅಡಿವರೆಗೂ ಬರುತ್ತೆ. ನೀವು ಮೇಲೆ ಅಂತರಕ್ಕೆ ಟೊಮೆಟೊ ಬಳ್ಳಿಯನ್ನ ಕಟ್ಟದ ಹಾಗೆ ಭೂಮಿ ಮೇಲೆ ಬಿಟ್ಟರೆ ನಿಮ್ಗೆ ಇಳುವರಿ ಬರಲ್ವಾ? ಸರ್, ಇಳುವರಿ ಬರುತ್ತೆ, ಬಾಳಿಕೆ ಬರಲ್ಲ ಕಾಯಿ. ಈಗ ಮಳೆ ಡ್ಯಾಮೇಜ್ ಬರುತ್ತೆ, ಮಳೆ ಹಿಡ್ಕೊಂತಂದ್ರೆ 5-6 ದಿನ ಮಳೆ ಬಂದ್ರೆ ಎಲ್ಲ ಕೊಳತ. ಈಗ ಮೊದಲೆಲ್ಲ ಬೆಳೀತಾ ಇದ್ರಪ್ಪ ಅಂದ್ರೆ ಆ ಪದ್ಧತಿ ಎಲ್ಲ ಕಟ್ತಾ ಇರಲಿಲ್ಲ. ಇಲ್ಲ ಸರ್, ಅವಾಗ ಈ ರೇಟ್ ಇಲ್ಲಲ್ಲ ಸರ್. ಆಗ ಟೊಮಾಟ ಈಗ ಮೊನ್ನೆ ಬೇಸಿಗೆಯಲ್ಲಿ 1,500 ರೂಪಾಯಿ 1,600 ರೂಪಾಯಿ ಒಂದು ಕ್ರೇಟ್ ಆಯ್ತು, ಒಂದು ಬಾಕ್ಸ್. ರೇಟ್ ನೋಡ್ಬಿಟ್ಟು ನಮ್ ರೈತರೆಲ್ಲ ಬರೀ ಟೊಮಾಟ ಹಾಕಕ್ಕೆ ಇವತ್ ಮಾರ್ಕೆಟ್ ಇಡಿಸ್ತಾ ಇಲ್ಲ ಅಂತ ಇದು ಬರ್ತಾ ಇತ್ತು. ಟೊಮಾಟ ಅಷ್ಟು ಇಳುವರಿ ಎಲ್ಲ ಪ್ರತಿಯೊಬ್ಬ ರೈತರನ್ನು ಟೊಮಾಟ ಹಾಕಿದ್ರೆ ಹೆಂಗೆ ಹೇಳ್ರಿ, ಜಾಸ್ತಿ ಬರ್ತಾ ಇತ್ತು ಮಾಲ್. ಬರೀ ಇವತ್ ನಿನ್ನ ನಮ್ದು 2 ರೂಪಾಯಿ ಕೆಜಿ ಹೋಗುತ್ತೆ. 2 ರೂಪಾಯಿ ಕೆಜಿ ಆಯ್ತು ಅಂದ್ರೆ ನಿಮ್ಗೆ ಏನ್ ಲಾಭದಾಯಕ ಆಗುತ್ತೆ? ಏನಿಲ್ಲ ಸರ್, ಲಾಸ್ ಆಗುತ್ತೆ ಸರ್. ಕನಿಷ್ಠ ನಮ್ಗೆ 10-15 ರೂಪಾಯಿ ಆದ್ರೂ ಸಿಕ್ಕ್ರೆ ಏನ ಮಾಡಿದ ಕಷ್ಟ ಲೇಬರ್ಗಳಿಗೆ ಪರವಾಗಿಲ್ಲ ಸರ್. ಬರೀ 2 ರೂಪಾಯಿ ಕೆಜಿ ಹೋದ್ರೆ ಏನ್ ಉಳಿತ ಸರ್? ಈಗ ಹೇಳಿದ್ರೆ ನೀವು ಸಾಕಷ್ಟು ರೇಟ್ ಆದಾಗ ಎಲ್ಲ ರೈತರು ಅದೇ ಬೆಳೆಯನ್ನ ಬೆಳೆಯಕ್ ಮುಂದೆ ಬರ್ತಾರಂತೆ. ಹೌದು ಸರ್. ಅಂದ್ರೆ ಅಂತ ಟೈಮಲ್ಲಿ ನೀವು ಟೊಮಾಟ ಬಿಟ್ಟು ಬೇರೆ ಒಂದು ತರಕಾರಿ ಬೆಳಿಬೋದಲ್ಲ ಸರ್? ಅದೇನ ನಾವು ಒಂದ್ಕೆ ಬಿಟ್ಟಿದ್ದೀವಿ 4-5 ವರ್ಷದಿಂದ. ಮೆಣಸಿನಕಾಯಿ ಒಳ್ಳೆ ರೇಟ್ ಇದೆ ಈಗ ಸ್ವಲ್ಪ, ಏನ್ ಮನೆ ಬಾಳಿಕೆ ಬಳಸ್ಕೊಂತೀವಿ ಅಷ್ಟೇ. ಈ ಮಾರ್ಕೆಟಿಂಗ್ ಹೋಗೋದ ಟೊಮಾಟೊ ಬಿಟ್ಟು ನಾವೆಲ್ಲ ಬೇರೆ ಬೆಳೆ ಬೆಳೆಯೋದೇ ಇಲ್ಲ. ಈಗ ನೀವು ನೀರಾವರಿ ಬೆಳೀತಾ ಇದ್ರ? ಹೌದು ಸರ್. ಅಂದ್ರೆ ಈಗ ಏಪ್ರಿಲ್ ಮೇಗೆ ಬರಂಗ್ ಅಕ್ಕಿ ಅಂದ್ರೆ ಟೊಮಾಟೊ ಹಣ್ಣು ಅಂದ್ರೆ ಅವಾಗ ಒಳ್ಳೆ ರೇಟ್ ಇರುತ್ತಲ್ಲ ಸರ್? ನಮ್ದು 2 ಮಾರ್ಚ್ ಲಾಸ್ಟ್ ಬಂತು ರೇಟ್ ಸಿಕ್ತ ನಿಮ್ಗೆ ಸರ್? 150-200 ರೂಪಾಯಿ ಕ್ರೇಟ್ ರೇಟ್ ಸಿಕ್ತು ಒಂದ್ ಬಾಕ್ಸ್ಗೆ. ಈಗ ಪ್ರತಿ ವರ್ಷ ನೋಡಿ ನೀವು ಮೇ ಇಲ್ಲ ಜೂನ್ ತಿಂಗಳಿಗೆ ಒಳ್ಳೆ ರೇಟ್ ಇರುತ್ತೆ, ಆ ಸೀಸನ್ ಬರಂಗ ನೀವು ಬೆಳಿಬೇಕು ಸರ್. ಬೇಸಿಗೆಯಲ್ಲಿ ಬರಲ್ಲ ಸರ್ ಕ್ರಾಪು. ಬೇಸಿಗೆ ಒಂದು ಗಿಡ ಉತ್ಕೃಷ್ಟವಾಗಿ ಬರಲ್ಲ, ಉಷ್ಣಾಂಶ ಜಾಸ್ತಿ ಇರೋದ್ರಿಂದ 40-42-41 ಹೋಗ್ಬಿಡುತ್ತೆ ಉಷ್ಣಾಂಶ, ಬರೋದಿಲ್ಲ. ಈಗ ನಾಟಿ ಮಾಡಿ ಎಷ್ಟು ತಿಂಗಳಿಗೆ ಕಟಾವಿ ಬರೋದು ಹಣ್ಣು ಸರ್? 80-85 ದಿನಕ್ಕೆ ಬಂದ್ಬಿಟ್ಟು 3 ತಿಂಗಳು ಅನ್ಕೊಂಡ್ರಿ ಸರ್. ಈಗ ಒಳ್ಳೆ ರೇಟ್ ಇತ್ತಪ್ಪ ಅಂತಂದ್ರೆ ಅವಾಗೆಲ್ಲ ಕಾಯಿನ ಕಟಾವ್ ಮಾಡಿ ಮಾರಾಟ ಮಾಡಿಬಿಡ್ತಾರೆ? ಇಲ್ಲ ಸರ್, ಕಾಯಿ ಕಟಾವ್ ಮಾಡಿದ್ರೆ ಅಷ್ಟು ನಮ್ಗೆ ರೇಟ್ ಸಿಗಲ್ಲ ಸರ್. ಹಣ್ಣು ಅದ ಬರ್ದಲ್ಲೇ ತಿಂದ್ರೆ ಅದೇನ್ ಚೆನ್ನಾಗಿರುತ್ತೆ ಅಲ್ಲ. ಒಂದೊಂದು ಟೈಮು ಈಗ 1,500-1,600 ರೂಪಾಯಿ ಒಂದು ಬಾಕ್ಸ್ ಇದ್ದಾಗ ಕಾಯಿಗೂ ಅಷ್ಟೇ ಡಿಮ್ಯಾಂಡ್ ಇತ್ತಲ್ವಾ? ಅಲ್ಲ, ಜೊತೆಗೆ ಏನ್ ಮಿಕ್ಸ್ ಮಾಡಿ ಮಾರಬಹುದು, ಬರೇ ಕಾಯಿ ಕಿತ್ತು ಮಾರಕ್ಕಾಗಲ್ಲ. ಈಗ 10 ಹಣ್ಣಿದ್ರೆ 2-3 ಕಾಯಿ ಜೊತೆಗೆ ಹಾಕಿ ಮಾರಬಹುದು ಬೇಕಾದ್ರೆ. ಈಗೆಲ್ಲ ಟೊಮಾಟೊದ್ರೊಳಗಡೆ ಅಂತಂದ್ರೆ ಈಗ ಎಡೆಕುಂಟೆ ಬುಡುಗುಂಟೆ ಈ ತರ ಬೇಸಾಯ ಕ್ರಮ ಮಾಡಲ್ವಾ ನೀವು? ಒಂಥರ ಸೈಕಲ್ ಎಡೆಕುಂಟೆ ಟೈಪ್ ಮಾಡಿಬಿಟ್ಟು ಆ ತರ ಸ್ವಲ್ಪ ಕಲ್ಲು ಇಲ್ದಿದ್ ನೆಲದಾಗ ಮಾಡ್ಕೋಬಹುದು. ಒಂದ್ ಯಂತ್ರ ತಂದಿದ್ರ ನೀವು? ಹ್ಮ್. ಅಂದ್ರೆ ಕಳೆ ಯಂತ್ರ, ಕಳೆ ಅದರಿಂದಲೇ ಕಳೆ ನಾಶ ಮಾಡ್ತೀವಿ? ನಾಶ ಮಾಡ್ತೀವಿ. ಈಗ 1 ಎಕರೆ ಅದರಿಂದ ನಾವು ಕಳೆ ಹೊಡಿಬೇಕಂತಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಸರ್? ಅದ್ ನಾವ್ ಕೆಲಸ ಮಾಡ್ದಂಗೆ ಸರ್, ಒಬ್ರು ಮುಂದೆ ಇಟ್ಕೊಂಡು ಹೋಗ್ಬೇಕು, ಒಬ್ರು ಹಿಂದೆ ಇಟ್ಕೊಂಡು ಹೋಗ್ಬೇಕು. ಕಲ್ಲಿಲ್ಲ ಅಂದ್ರೆ ಬೇಗ ಬೇಗ ಆಗುತ್ತೆ, ಕಲ್ಲಿದ್ರೆ ಅದು ಹೋಗಲ್ಲ ಸರ್, ಕಳೆ ಹೋಗಲ್ಲ ಹಂಗಿರುತ್ತದ. ಈಗ ನೀವು ಟೊಮಾಟೊ ಕೃಷಿ ಮಾಡ್ತಾ ಇದ್ರಲ್ಲ, ಆ ಜಮೀನು ಅಂದ್ರೆ ಯಾವ ತರ ಇದೆ, ಯಾವ ಮಣ್ಣಿಂದ ಕೂಡಿದೆ ಸರ್? ನಮ್ದು ಕೆಂಪು ಮಣ್ಣು ಸರ್. ಯಾವ್ದೇ ಕಲ್ಲು ಜಜ್ಜು ಇಲ್ಲ ಸರ್. ಟೊಮಾಟೊ ಅಂದ್ರೆ ಉತ್ಕೃಷ್ಟ ಚೆನ್ನಾಗ್ ಬರುತ್ತೆ ಕೆಂಪು ನೆಲದಲ್ಲ. ಈಗ ಟೊಮಾಟೊ ಕಟಾವ್ ಅಂತಂದ್ರೆ ಈಗ 10 ದಿನಕ್ಕೆ ಬರುತ್ತೆ ಕಟಾವ್ಗೆ ಅಂತಂದ್ರೆ, ಈಗೆಲ್ಲ ನೀವು ಕಾಯನ್ ಕಟಾವ್ ಮಾಡಲ್ಲ, ಒಳ್ಳೆ ಹಣ್ಣನ್ನು ಮಾತ್ರ ಕಟಾವ್ ಮಾಡ್ತೀವಿ ಅಂತ ಹೇಳಿದ್ರ. ಹಣ್ಣು ಕಟಾವ್ ಮಾಡಿದ್ರೆ ದ್ವಾರ್ಗಾಯ್ ಕಟಾವ್? ದ್ವಾರ್ಗಾಯ್ ಸರ್. ಹಣ್ಣಿಗೆ ಡಿಮ್ಯಾಂಡ್ ಇಲ್ಲ ಇವತ್ತು, ದ್ವಾರ್ಗಾಯ್ಗೆ ಡಿಮ್ಯಾಂಡ್ ಪೂರ್ತಿ, ಹಣ್ಣಿಗೆ ಡಿಮ್ಯಾಂಡ್ ಇಲ್ಲೇ ಇಲ್ಲ. ಈಗ ಆಗ್ತು ಅಂದ್ರೆ ನೀವು ಮಾರ್ಕೆಟ್ಗೆ ಒಯ್ಯತ್ತಿ ಎಷ್ಟು ಡ್ಯಾಮೇಜ್ ಆಗ್ಬಿಡುತ್ತೆ, ಅದು ಹೊರಗಡೆಗೆ ಮಾಲು ಈಗ ಎಕ್ಸ್ಪೋರ್ಟ್ಗೆ ತಡೆಯಲ್ಲ ಅದು. ಅದಕ್ಕೆ ನಾವು ಸ್ವಲ್ಪ ಹಣ್ಣು ಅದಗಾಯ ಅಂತದ ಕೆಂಪು ಅಂಟ ನೋಡಿ ಕಿತ್ತು ಬಿಡ್ತೀವಿ ಸರ್. ಈಗ ಹಣ್ಣು ನಿಮ್ಗೆ ಸ್ಟಾರ್ಟ್ ಆಯ್ತು ಬೀಡ್ ಈಗ ಅರಿಯಕ್ ಅಂತಂದ್ರೆ, ಅಂದ್ರೆ ಪ್ರತಿನಿತ್ಯನು ಕಟಾವ್ ಮಾಡ್ಬೇಕು ಡೇ ಬೈ ಡೇ ಅಂದ್ರೆ ಒಂದಿನ ಬಿಟ್ಟು ಒಂದಿನ. ಮೊದ್ಲೆಲ್ಲ ಹಿಂಗ 3-4 ದಿನ ಆಗದು, ಈ ವರ್ಷ ಯಾಕೆ ಒಂದಿನ ಬಿಟ್ಟು ಒಂದಿನ ಬಿಡಿಸ್ಬಿಡ್ತೀವಿ ಸರ್? ಅಂದ್ರೆ ಅವಾಗ ಜಾಸ್ತಿ ಜನ ನಿಮಗೆ ಕೃಷಿ ಕಾರ್ಮಿಕರು ಬೇಕಾಗುತ್ತೆ. ಈಗ ಮನೆಯವರೆಲ್ಲ ನಿಭಾಯಿಸಿಕೊಂಡು ಹೋಗ್ತಾರೆ, ಬೇರೆ ಕೃಷಿ ಕಾರ್ಯ ಅವಲಂಬಿತರಾಗಿದ್ರ? ಇಲ್ಲ, ನಾವು ಮನೆಯವರಿದೀವಿ, ಒಂದಿಬ್ರು ಮೂವರು ನಮ್ ಜೊತೆ ಕರ್ಕೊಂಡು ಬಿಡಿಸ್ಬಿಡ್ತೀವಿ ಸರ್. 150-200 ಕ್ರೇಟ್ ಬಿಡಿಸ್ಬಿಡ್ತೀವಿ. ಈಗ ಒಂದು 150-200 ಬಾಕ್ಸ್ ನೀವು ಹಣ್ಣು ಬಿಡಿಸ್ಬೇಕಂತಂದ್ರೆ 4-5 ಜನ ಬೇಕಾಗುತ್ತೆ. ಏನ್ ಕೂಲಿ ಇದೆ ನಿಮ್ಮಲ್ಲೆಲ್ಲ ಪ್ರತಿನಿತ್ಯ ಒಬ್ಬರಿಗೆ ಸರ್? ಈಗ ಈ ಸಾರಿ ಜಾಸ್ತಿ ಮಾಡಿದ್ದಾರೆ, 250-300 ರೂಪಾಯಿ ಅಂತಿದ್ದಾರೆ. ಈಗ ಬೆಳಗ್ಗೆ 1 ಗಂಟೆಯಿಂದ ಸಂಜೆ 1-5 ಗಂಟೆ ತನಕ? ಇಲ್ಲ, ಬೆಳಗ್ಗೆ 8 ಗಂಟೆಗೆ ಬರ್ತಾರೆ, 250 ರೂಪಾಯಿ ಕೊಡ್ತಾ ಇದೀವಿ. ಮಧ್ಯಾಹ್ನ ಎಷ್ಟು ಗಂಟೆ ಬಿಡ್ತೀರಾ ಸರ್? ಮಧ್ಯಾಹ್ನ 2:30. ಈಗೆಲ್ಲ ಹಣ್ಣು ಕಟಾವ್ ಮಾಡ್ತೀರಾ, ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ನೀವು ಸರ್? ನಾವು ಇಲ್ಲಿ ಚಳ್ಳಕೆರೆ ಮಂಡಿಗೆ ಬಿಡ್ತೀವಿ ಸರ್. ಈಗ ಬೇರೆ ಬೇರೆ ಕಡೆ ರೇಟ್ ಇದ್ದಾಗ ಬೆಂಗಳೂರು, ಕೋಲಾರ ಆ ಕಡೆ ಬೆಂಗಳೂರು ಹೊಡೆದಿದ್ದೀವಿ, ಬೆಂಗಳೂರು ಚಿಕ್ಕಮಂಗಳೂರು ಎಲ್ಲ ಹೊಡೆದಿದ್ವಿ ರೇಟ್ ಇದ್ದಾಗ. ಇವಾಗ ಈ ಮಂಡಿ ಬಂದಾಗುತ್ತಾಗ ಇರೋದಿಲ್ಲ, ಮುಚ್ಚಿರ್ತಾರೆ. ಆಗ ಮತ್ತೆ ಬೇಸಿಗೆ ಟೈಮ್ನಾಗ ನಾವೆಲ್ಲ ದಾಸನಪುರ ಮಾರ್ಕೆಟ್ ಬೆಂಗಳೂರಿಗೆ ಹೊಡೆದ್ವಿ, ಚಿಕ್ಕಮಗಳೂರು ಮಾರ್ಕೆಟ್ ಹೊಡೆದ್ವಿ ನಾವು. ಅಂದ್ರೆ ಈ ವರ್ಷದ ಮಟ್ಟಿಗೆ ಅಂದ್ರೆ ನಿಮಗೆ ಅಷ್ಟೊಂದು ಇಳುವರಿ ಇಲ್ಲ ಅಂತ ಹೇಳಿದ್ರ, ಅಷ್ಟು ಉತ್ಕೃಷ್ಟವಾಗಿ ನಮ್ ಬೆಳೆ ಬಂದಿಲ್ಲ ಅಂತ? ಇಲ್ಲ ಇಲ್ಲ. ಏನ್ ಅನ್ಸುತ್ತೆ ಮತ್ತೆ ಈಗ ನಿಮಗೆ ಸರ್? ಅದೇ ಈಗ ರೇಟ್ ಇದ್ರೆ ಸ್ವಲ್ಪ ಇಳುವರಿ ಕಡಿಮೆ ಆಗಿದ್ರು ಹೆಂಗ ಸ್ವಲ್ಪ ರೈತರಿಗೆ ಲಾಭದಾಯಕ ಆಗೋದು. ಈಗ ರೇಟ್ ಬೇರೆ ಡೌನ್ ಆಗಿದೆಯಲ್ಲ ಸರ್, ಈಗ 2 ರೂಪಾಯಿ ಕೆಜಿ ಟೊಮಾಟೊ ಅಂತಂದ್ರೆ ಏನ್ ಉಳಿತ ಸರ್? ಏನ್ ಉಳಿಯ, ಲೇಬರ್ ಮೊದಲೇ ನಮ್ಮ ಕೈಯಿಂದ ಹಣ ಕೊಡ್ಬೇಕಾಗತ್ತೆ. ನಮ್ಗೆ ಕನಿಷ್ಠ 15-20 ರೂಪಾಯಿ ಸಿಕ್ಕ್ರೆ ರೇಟ್ ರೈತರಿಗೆ ಏನೋ ಒಂದು ಆ ರೈತರು ಕೆಲಸ ಮಾಡಕ್ಕೆ ಬಹಳ ಅಪೇಕ್ಷೆ ಇರುತ್ತೆ ಸರ್. ಸರ್, ಈ ರೇಟ್ ಇದ್ರೆ ರೈತರು ಕೆಲಸ ಮಾಡಕ್ಕೆ ಯಾರು ಮುಂದೆ ಬರಲ್ಲ ಸರ್. ಈಗ ಮಾರ್ಕೆಟ್ ನಲ್ಲಿ ನಿಮ್ಗೆ 2 ರೂಪಾಯಿ ಸಿಕ್ತು ಪ್ರತಿ ಕೆಜಿಗೆ ಅಂತಂದ್ರೆ ನೀವು ಹಣ್ಣು ಕಟಾವ್ ಮಾಡಕ್ಕೆ ಮುಂದೆ ಬರಲ್ಲ. ಇಲ್ಲ ಸರ್, ಇವತ್ ನಿಲ್ಸಿದ್ವಿ ನಾವು ಕಿತ್ತಾಕ್ಬಿಡ. ಈಗ ಅಲ್ಲೇ ಎಲ್ಲ ಅದು ಕೊಳತೋಗ್ಬಿಡುತ್ತೆ. ಕೊಳತೋಗುತ್ತೆ ಸರ್. ಈಗ ನಿಮಗೆ ನಷ್ಟನೇ ಆಗುತ್ತಲ್ವಾ? ನಷ್ಟ ಸರ್, ನಷ್ಟ. ಈಗ ಇಂಥ ಸಂದರ್ಭದಲ್ಲಿ ನೀವು ಆ ಬೆಳೆ ಸಂಪೂರ್ಣ ತೆಗೆದು ಬೇರೆ ಬೆಳೆ ನೀವು ಹಾಕಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು ಸರ್? ಈಗ ನೆಕ್ಸ್ಟ್ ಮುಸ್ಕಿನ ಜೋಳ ಇಡೋಣ ಅಂತ ಮಾಡಿದೀವಿ, ಇಲ್ಲ ಶೇಂಗಾ ಹಾಕೋಣ ಅಂತ ಮಾಡಿದೀವಿ ಸರ್. ಹಸುಗಳಿಗೆ ಮೇವಾದ್ರೂ ಆಗುತ್ತಲ್ವಾ ಅಂತಂದು ಹೇಳ್ಬಿಟ್ಟು. ಈಗ ಹಿಂದೆಲ್ಲ ಸಾಕಷ್ಟು ನೀವು ಟೊಮೆಟೊ ಬೆಳೆಯಲ್ಲಿ ಒಳ್ಳೆ ಆದಾಯ ಕಂಡಿದ್ರಾ ಸರ್? ನೋಡಿದೀವಿ, ಕಂಡಿದೀವಿ ಸರ್. ಅಂದ್ರೆ ಈ ವರ್ಷದ ಮಟ್ಟಿ ನಿಮಗೆ ಆದಾಯ ಇಲ್ಲ? ಈ ವರ್ಷ ಇಲ್ಲ, ಹೋದ ವರ್ಷ ಇಲ್ಲ. ಹೋದ ವರ್ಷ ಫಸ್ಟ್ ಗೆ ಬಂದಿತ್ತು, ಇದೇ ಟೈಮ್ ಹಿಂಗ್ ಡೌನ್ ಆದಂಗೆ ಆಗಿತ್ತು. ನೆಕ್ಸ್ಟ್ ನವೆಂಬರ್ ಆ ಟೈಮ್ ರೇಟ್ ಆಗ್ಬಿಡ್ತು, ಆಗ ನಾವ್ ಇಟ್ಟಿರ್ಲಿಲ್ಲ ಸರ್. ಅಂದ್ರೆ ಈ ವರ್ಷ ರೇಟ್ ನಿಮಗೆ ಸಿಗದೇ ಇರೋ ಕಾರಣ ಅಂತಂದ್ರೆ ಹೆಚ್ಚು ಮಳೆಗಾಲ, ಒಂದು ನಿಮ್ಮ ಬೆಳೆ ಅಷ್ಟೊಂದು ಉತ್ಕೃಷ್ಟವಾಗಿ ಬಂದಲ್ಲ, ಎರಡು ಇಲ್ಲ ಜಾಸ್ತಿ ಎಲ್ಲ ನಾಟಿ ಮಾಡಿದಾರೆ. ಔಟ್ ಆಫ್ ಸ್ಟೇ ಬೇರೆ ಹೊರ ರಾಜ್ಯದಲ್ಲಿ ಎಲ್ಲ ಜಾಸ್ತಿ ನಾಟಿ ಮಾಡಿದಾರೆ ಸರ್. ಹಿಂಗ್ ಜಾಸ್ತಿ ಬೆಳೆ ಜಾಸ್ತಿ ಆಗಿರೋದ್ರಿಂದ ರೇಟ್ ಸಿಗ್ತಾ ಇಲ್ಲ ಸರ್. ರೇಟ್ ಸಿಗ್ತಾ ಇಲ್ಲ. ಮತ್ತೆ ಇದ್ರ ಜೊತೆಗೆ ಕಲ್ಲಂಗಡಿ ಅಂತಂದ್ರೆ ಯಾವ ಟೈಮ್ನಲ್ಲಿ ಹಾಕ್ತಾರೆ ನೀವು ಸರ್? ಕಲ್ಲಂಗಡಿ ನಾವು ನವೆಂಬರ್ ತಿಂಗಳಲ್ಲಿ ಇಟ್ಟಿದ್ವಿ. ಕಲ್ಲಂಗಡಿ ಬೆಳೆ ಯಾವ ರೀತಿ ನಿಮಗೆ ಕೈ ಹಿಡಿತ ಸರ್? ಕಲ್ಲಂಗಡಿ ಬೆಳೆ ಚೆನ್ನಾಗಾಗಿತ್ತು, ಮತ್ತೆ ಬೇರೆ ನೆಲಕ್ಕಿಟ್ಟಿವಿ, ಅದು ಲಾಸ್ ಆಯ್ತು ಸರ್. ಒಂದ್ 2 ಲಕ್ಷ ಲಾಸ್ ಆಯ್ತು ಕಲ್ಲಂಗಡಿಲಿ. ಈಗ ಟೊಮೆಟೊ ಕೃಷಿಯಲ್ಲಿ ನೀವು ಸಾಕಷ್ಟು ಈ ಸಲ ನೀವು ಲಾಸ್ ಕಂಡಿದ್ರಾ ಅಂದ್ರೆ ಮುಂದೆ ಯಾವತ್ತು ನಾವು ಟೊಮೆಟೊ ಬೆಳೆಬಾರ್ದು ಅಂತ ಏನಾದ್ರೂ ಮನಸ್ಸಿಗೆ ಅನಿಸ್ತಾ? ಅದನ್ನ ಬಿಡಲ್ಲ ಸರ್, ಅದನ್ನ ಬಿಡದೇ ಇಲ್ಲ. ಯಾವುದೇ ಕಾರಣದಿಂದ ಟೊಮೆಟೊ ಬೆಳೆ ಅದ್ ಬಿಡದೇ ಇಲ್ಲ ನಾವು. ಈಗ ರೇಟ್ ಇಲ್ಲ ಅಂದ್ರೆ ಮುಂದೆ ರೇಟ್ ಸಿಗುತ್ತೆ. ಈಗ ನಾವು ಒಂದೊಂದ್ಸರಿ 3 ಬ್ಯಾಚ್ ಮಾಡ್ತೀವಿ, ಯಾವ್ದೋ ಒಂದ್ ಬ್ಯಾಚ್ ಹಿಡಿತತೆ ಅಂತಂದ್ ಏನ ದೈವ. ಮಳೆಗಾಲಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಈಗ ಮಳೆಗಾಲದಲ್ಲೇ ಬೆಳಿಬೇಕು, ಚಳಿಗಾಲದಲ್ಲೇ ಬೆಳಿಬೇಕು, ಬೇಸಿಗೆ ಕಾಲದಲ್ಲಿ ಬೆಳಿಬೇಕು. ಯಾವಾಗಲೂ 1 ಎಕರೆ ಆಗಲಿ ಇಟ್ಕೋಬೇಕು ಸರ್. ಯಾವಾಗಾದ್ರೂ ನಿಮಗೆ ರೇಟ್ ಸಿಕ್ಕೇ ಸಿಗುತ್ತೆ. ಒಟ್ಟಾರೆ ಈ ಒಂದು ಟೊಮೆಟೊ ಹಣ್ಣಿನ ಒಂದು ಬೆಳೆಯನ್ನ ಸಾಕಷ್ಟು ವರ್ಷದಿಂದ ಬೆಳೀತಾ ಇದ್ರಲ್ಲ, ಏನನ್ಸುತ್ತೆ ಈ ಕೃಷಿ ಬದುಕು ನಿಮಗೆ ಸರ್? ಇಂಥ ರೇಟ್ನಾಗಿದ್ರೆ ಏನ್ ಕೃಷಿ ಕೆಲಸ ಮಾಡೋದೇ ಕಷ್ಟ ಸರ್. ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್ ರೈತನ ಬದುಕು. ಇವತ್ತು ಬವಣೆ ಜಾಸ್ತಿ ಆಗಿದೆ. ಈಗ ದಾಳಿಂಬೆ ಹಾಕಿದ್ರೆ ಅದ್ರಾಗ ಕೈ ಸುಟ್ಕೊಂಡ್ರಿ, ಟೊಮೆಟೊನೋ ನಿಮಗೆ ಸರಿಯಾಗಿ ಕೈ ಹಿಡಿಲಿಲ್ಲ. ಈಗ ಬೇರೆ ಏನಾದ್ರೂ ತೋಟಗಾರಿಕೆ ಬೆಳೆ ಅಂತಂದ್ರೆ ಈ ತೆಂಗು ಅಡಿಕೆ ಇಂಥವ್ ಹಾಕ್ಬೇಕು? ಈಗ ಅಡಿಕೆ ಹಾಕ್ಬೇಕಂತಂದ್ ಪ್ಲಾನ್ ಇದೆ ಸರ್. ಅದ್ರಲ್ಲಿ 1 ವರ್ಷ 2 ವರ್ಷ ಏನೋ ಬೆಳೆ ಬೆಳ್ಕೋಬಹುದಲ್ಲ, ಟೊಮೆಟೊ ಇವೆಲ್ಲ ನೋಡ್ಬೇಕು. ಒಳ್ಳೇದು ಸಣ್ಣ ತಿಮ್ಮಪ್ಪ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಟೊಮೆಟೊ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ನೀವು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಟೊಮ್ಯಾಟೊ ಕೃಷಿಯಲ್ಲಿನ ಅನುಭವಗಳು ಈ ಕುರಿತು ಇದುವರೆಗೂ ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಎನ್ ಸಣ್ಣ ತಿಮ್ಮಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೈತ ಬಾಂಧವರೇ, ಇನ್ನು ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಸ್ಮಿತಾ ಜಿಬಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನಿಂದು ನಿಮಗೆ ಇವತ್ತು ಜಾಯಿಕಾಯಿ ಕೃಷಿ ಬಗ್ಗೆ ಯಾವ ರೀತಿ ಬೆಳೆಯೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡಲಿದ್ದೇನೆ. ಜಾಯಿಕಾಯಿ ಬಹುವಾರ್ಷಿಕ ದೀರ್ಘಕಾಲಿಕ ಬೆಳೆ. ಒಂದೇ ಮರದಲ್ಲಿ ಜಾಯಿಕಾಯಿ ಮತ್ತು ಜಾಪತ್ರೆ ಎಂಬ 2 ಸಾಂಬಾರ ಪದಾರ್ಥಗಳಿರುವುದು ಇದರ ಒಂದು ವಿಶೇಷ. ಈ ಒಂದು ಬೆಳೆಯನ್ನು ನಾವು ಎಲ್ಲಾ ಸಮಯದಲ್ಲೂ ಕೂಡ ಬೆಳೆಯಬಹುದಾಗಿದೆ. ಇದೊಂದು ಬಹು ಬೇಡಿಕೆ ಇರುವಂತಹ ಒಂದು ಸಾಂಬಾರು ಬೆಳೆಯಾಗಿದೆ. ಹಾಗೆಯೇ ಇದೊಂದು ನಿತ್ಯ ಹರಿದ್ವರ್ಣದಿಂದ ಕೂಡಿರುವಂತಹ ಒಂದು ಬೆಳೆಯಾಗಿದ್ದು ಇದು ನಮಗೆ ಮಧ್ಯಮ ಗಾತ್ರದಷ್ಟು ಬೆಳೆಯಬಲ್ಲ ಮರವಾಗಿದೆ. ಇದರ ಉಪಯೋಗ ನಾವು ನೋಡಿದಾಗ ಜಾಯಿಕಾಯಿಯ ತಿರುಳು ಮತ್ತು ಪತ್ರೆಯನ್ನು ಅಡಿಗೆಗಳಲ್ಲಿ ಸಾಂಬಾರ ಪದಾರ್ಥವಾಗಿ ಬಳಕೆ ಮಾಡಬಹುದು. ಹಾಗೇನೆ ಸಿಹಿ ತಿಂಡಿ ಪಾನೀಯಗಳಲ್ಲಿ ಸುವಾಸನೆಯ ವೃದ್ಧಿಗಾಗಿ ಕೂಡ ಬೆಳೆಯಬಹುದು. ಹಾಗೇನೆ ಔಷಧ, ಸುಗಂಧ ದ್ರವ್ಯ, ಶಾಂಪು, ಸೋಪು, ಕೀಟನಾಶಕಗಳ ತಯಾರಿಕೆಯಲ್ಲೂ ಕೂಡ ಈ ಒಂದು ನಾವು ಬೆಳೆಯನ್ನ ಬಳಸಬಹುದಾಗಿದೆ. ಜಾಯಿಕಾಯಿ ಹಣ್ಣಿನ ಹೊರಭಾಗದ ಈ ಒಂಬಣ್ಣದ ಸಿಪ್ಪೆ ಬರುತ್ತೆ, ಆ ಸಿಪ್ಪೆಯನ್ನ ನಾವು ಬಳಸಿ ಜಾಮು, ಉಪ್ಪಿನಕಾಯಿ ಹೀಗೆ ಇತ್ಯಾದಿಯ ಒಂದು ಪದಾರ್ಥಗಳನ್ನು ಕೂಡ ನಾವು ತಯಾರಿಕೆ ಮಾಡಬಹುದು. ಈ ಒಂದು ಬೆಳೆಯನ್ನ ಯಾವೆಲ್ಲ ಒಂದು ಮಣ್ಣಿನಲ್ಲಿ ಬೆಳೆಯಬಹುದು, ಹಾಗೆ ಹವಾಗುಣ ಯಾವ ರೀತಿ ಇರೋದು ಬೆಳೆಯೋದಿಕ್ಕೆ ಅಂತ ನೋಡಿದಾಗ ಈ ಒಂದು ಬೆಳೆಯನ್ನ ನಾವು ಹೆಚ್ಚು ಸಾವಯವ ಪದಾರ್ಥಗಳಿಂದ ಕೂಡಿದ ಜೇಡಿಗೋಡು ಮಣ್ಣಾಗಿರ್ಬೋದು, ಮರಳುಗೋಡು ಅಥವಾ ಜಂಬಿಟ್ಟಿಗೆ ಮಣ್ಣಲ್ಲಿ ಈ ಒಂದು ಬೆಳೆಯನ್ನ ನಾವು ಬೆಳೆಯಬಹುದು. ಈ ಒಂದು ಬೆಳೆಯನ್ನ ನಾವು ಅತಿ ಹೆಚ್ಚು ಒಣಗುವ ಹಾಗೂ ಜೌಗು ಮಣ್ಣು ಏನಿರುತ್ತಲ್ಲ ಆ ರೀತಿಯ ಮಣ್ಣಲ್ಲಿ ಬೆಳೆಯೋದಿಕ್ಕೆ ಈ ಒಂದು ಬೆಳೆಯನ್ನ ಬರೋದಿಲ್ಲ. ಈ ಒಂದು ಬೆಳೆಯನ್ನ ನಾವು ಯಾವ ಕಾಲದಲ್ಲಿ ನಾಟಿ ಮಾಡಬಹುದು ಅಂತ ನೋಡಿದಾಗ ಈ ಒಂದು ಬೆಳೆಯನ್ನ ನಾವು ಜೂನ್ ಜುಲೈಯಲ್ಲಿ ನಾಟಿ ಮಾಡಿದಾಗ ಒಳ್ಳೆಯ ಒಂದು ಬೆಳವಣಿಗೆ ಸಾಧ್ಯ. ತಳಿಗಳನ್ನ ನೋಡಿದಾಗ ಈ ಒಂದು ಒಂದು ಬೆಳೆಯಲ್ಲಿ 2 ರೀತಿಯ ತಳಿಗಳನ್ನ ನಾವು ನೋಡಬಹುದಾಗಿದೆ. ಒಂದು ಕೊಂಕಣ ಸುಗಂಧ ಮತ್ತು ವಿಶ್ವಶ್ರೀ ಅಂತ. ನಾವು ಸಸ್ಯ ಅಭಿವೃದ್ಧಿ ನೋಡಿದಾಗ ಈ ಒಂದು ಬೆಳೆಯನ್ನ ನಾವು ಬೀಜದಿಂದಲೂ ಕೂಡ ನಾಟಿ ಮಾಡಬಹುದು, ಹಾಗೇನೆ ಕಸಿ ವಿಧಾನದಿಂದ ಕೂಡ ನಾವು ನಾಟಿ ಮಾಡಬಹುದು. ಮೊದಲನೇದಾಗಿ ಬೀಜದಿಂದ ಯಾವ ರೀತಿ ಮಾಡಬಹುದು ಅಂತಂದ್ರೆ, ನಾವು ಸಸಿಗಳನ್ನ ಮಡಿಯಲ್ಲಿ ಬೆಳೆಸುವುದು ಯಾವ ರೀತಿ ಅಂದ್ರೆ, ಸಸಿಗಳನ್ನ ತಯಾರಿಸಲು ಈ ಒಂದು ಪೂರ್ತಿ ಮಾಗಿದ ಹಣ್ಣುಗಳನ್ನ ಸಂಗ್ರಹಿಸಬೇಕು ಗಿಡದಿಂದ, ತಾಯಿ ಮರದಿಂದ. ಹಾಗೇನೆ ಬೀಜದ ಈ ಒಂದು ಹೊರಗಿನ ಕವಚ ಮತ್ತು ಪತ್ರೆಯನ್ನು ಬೀಜದಿಂದ ಬೇರ್ಪಡಿಸಿ ಬೀಜಗಳನ್ನು ಕೂಡಲೇ ಅವತ್ತನೆ ಬಿತ್ತನೆ ಮಾಡಬೇಕು. ಈ ತಂಪಾದ ಹಾಗೂ ನೆರಳಿನಲ್ಲಿರುವ ಪ್ರದೇಶದಲ್ಲಿ ಈ ಒಂದು ಮಡಿಗಳನ್ನ ತಯಾರಿಕೆ ಮಾಡ್ಕೋಬೇಕು. ಹೀಗೆ ತಯಾರಿಸಿದ ಮಡಿಗಳಲ್ಲಿ ನಾವು 15 ಸೆಂಟಿಮೀಟರ್ ಸಾಲಿನಂತೆ, 10 ಸೆಂಟಿಮೀಟರ್ ಒಂದರಂತೆ, 2 ಸೆಂಟಿಮೀಟರ್ ಆಳದಲ್ಲಿ ಬೀಜಗಳನ್ನ ಬಿತ್ತನೆ ಮಾಡಬೇಕು. ಸುಮಾರು 30ನೇ ದಿನದಿಂದ ಬೀಜಗಳು ಮೊಳಕೆ ಹೊಡೆಯುತ್ತವೆ. ಅವಾಗಿಂದನೂ 90 ದಿನಗಳವರೆಗೆ ಕೂಡ ಈ ಒಂದು ಬೀಜಗಳು ಮೊಳಕೆ ಹೊಡೆಯುತ್ತವೆ. ಸಸಿಗಳು ಒಟ್ಟು 12 ತಿಂಗಳಲ್ಲಿ ನಮಗೆ ಮುಖ್ಯ ಒಂದು ಪ್ರದೇಶಕ್ಕೆ ನಾಟಿ ಮಾಡಲು ಸಿದ್ಧವಾಗುತ್ತವೆ. ಎರಡನೆಯದಾಗಿ ಈ ನಿರ್ಲಿಂಗ ರೀತಿಯಲ್ಲಿ ಅಂದ್ರೆ ಕಸಿ ವಿಧಾನದಿಂದ ಸಸಿಗಳನ್ನ ಬೆಳೆಸುವಂತದ್ದು. ಈ ಒಂದು ಪದ್ಧತಿಯಲ್ಲಿ ಜಾಯಿಕಾಯಿ ಗಿಡವನ್ನು ಓಟೆ ಕಸಿ ವಿಧಾನದಿಂದ ಸಸ್ಯ ಅಭಿವೃದ್ಧಿ ಮಾಡಬಹುದಾಗಿದೆ. ಇದರಲ್ಲೂ ಕೂಡ ನಾವು 12 ತಿಂಗಳ ಕಸಿ ಗಿಡಗಳನ್ನ ನಾಟಿಗೆ ಉಪಯೋಗಿಸಬೇಕು. ಸಸಿಗಳನ್ನ ನಾಟಿ ಮಾಡುವುದು ಹೇಗಂದ್ರೆ, ತೆಂಗಲ್ಲಿ ಮತ್ತು ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳಿಬಹುದು. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 6-8 ಅಡಿ ಅಂತರವಿರಬೇಕು. ಕಸಿ ಗಿಡಗಳು ಪೊದೆಯಂತೆ ಬೆಳೆಯುತ್ತವೆ. ಎರಡನೇದಾಗಿ ಬೀಜದಿಂದ ಹುಟ್ಟಿದ ಗಿಡಗಳು ಎತ್ತರಕ್ಕೆ ಬೆಳೆದು ದೊಡ್ಡ ಮರವಾಗುತ್ತವೆ. ಕಸಿ ಗಿಡ 3-4 ವರ್ಷಗಳಲ್ಲಿ ಫಲ ನೀಡಿದರೆ, ಬೀಜದಿಂದ ಹುಟ್ಟಿದ ಸಸಿಗಳು 5-6 ವರ್ಷಗಳಲ್ಲಿ ಫಸಲು ನೀಡುತ್ತವೆ. ರೋಗ ಕೀಟ ಬಾಧೆನೂ ಕೂಡ ಕಡಿಮೆ. ಸಾಮಾನ್ಯವಾಗಿ ಮೇ-ಆಗಸ್ಟ್ ತಿಂಗಳುಗಳಲ್ಲಿ ಫಸಲು ನೀಡುತ್ತವೆ. ಅದರಲ್ಲಿ ಜೂನ್-ಜುಲೈ ತಿಂಗಳುಗಳಲ್ಲಿ ಹೆಚ್ಚಿನ ಇಳುವರಿ ಬರುತ್ತೆ. ಒಟ್ಟು ನಾವು ಇಳುವರಿ ಸರಾಸರಿ ನೋಡಿದಾಗ 15 ವರ್ಷದ ಗಿಡವೊಂದರಿಂದಲೇ ಸುಮಾರು 1,000ಕ್ಕಿಂತ ಹೆಚ್ಚು ಕಾಯಿಗಳನ್ನು ಕೂಡ ನಿರೀಕ್ಷಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 6360902731. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. अमरनाथ यात्रा पर जाने वाले श्रद्धालुओं के लिए कुछ खास जानकारी. यात्रा के दौरान धीरे धीरे चलें, विभिन्न स्थानों पर अनिवार्य विश्राम करें और एक समान गति सुनिश्चित करें. खाली पेट यात्रा ना करें और निर्जलीकरण और सिर दर्द से निपटने के लिए ढेर सारा पानी पिएं. यात्रा के दौरान अपने साथ पोर्टेबल ऑक्सीजन अवश्य लाएं, क्योंकि सांस लेने में कठिनाई होने पर ये सहायक होता है. यात्रियों को यात्रा के दौरान पोस्ट पेड सिम ले जाने की सलाह दी जाती है, क्योंकि गैर जम्मू कश्मीर सर्कल का प्री पेड सिम जम्मू कश्मीर में काम नहीं करेगा. ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೈತ ಬಾಂಧವರೇ, ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಎಂಚಿನ ಸೀರೆ ಮಲ್ಲಿಗೆ ಅವಳ ಕಣ ಖಾಲಿ ಗರುಷಣವ ಮಲ್ಲಿಗೆ ಕರಿಯಂಚಿನ ಸೀರೆ ಮಲ್ಲಿಗೆ ಅವಳ ಕಣ ಖಾಲಿ ಗರುಷಣವ ಮಲ್ಲಿಗೆ ಕೆಣಕಿ ನೋಡವಳ ಕೇಳು ಕಣ್ಣ ಮಲ್ಲಿಗೆ ಕೆಣಕಿ ನೋಡವಳ ಕೇಳು ಕಣ್ಣ ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ನಿಶ್ಕುದುರದಿರು ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ನಿಶ್ಕುದುರದಿರು ಮಲ್ಲಿಗೆ ಜನಪದ ಗೀತೆಯನ್ನು ಕೇಳೋಣ.